ಗೀತು ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಕಾರ್ಯವರ ಸಮಯ 6:55. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಮತ್ತು ತಾಳೆ ಕೃಷಿ ಅಭಿವೃದ್ಧಿ ಈ ಕುರಿತು ಹೊನ್ನಾವರ ಅನಂತವಾಡಿಯ ಕೃಷ್ಣಗೌಡ ಅವರೊಡನೆ ಸಂದರ್ಶನ ಕೇಳಿರಿ. ಕೃಷ್ಣಗೌಡ ಅವರೇ ನಮಸ್ಕಾರ. ನಮಸ್ತೆ ಸರ್. ಈಗ ಯಾವುದೇ ಒಂದು ಕೃಷಿಯನ್ನ ತೆಗೆದುಕೊಂಡ್ರೆ ಒಂದು ಬೆಳೆ ಬೆಳೆಯುವುದರ ಬದಲಿಗೆ ಸಮಗ್ರ ಕೃಷಿಯನ್ನ ಅಳವಡಿಸಿಕೊಳ್ಬೇಕು ಅಂತ ಹೇಳ್ತೀವಿ. ಹೌದು. ಏನು ಈ ಸಮಗ್ರ ಕೃಷಿ ಅಂದ್ರೆ ಅದರ ಒಂದು ಮಹತ್ವ ಏನು ಅಂತ ಹೇಳ್ತೀರಿ? ಸಮಗ್ರ ಕೃಷಿ ಅಂದಾಗ ಸರ್ ಸಾಮಾನ್ಯ ಮಟ್ಟಿಗೆ ಹೇಳಬೇಕು ಅಂತ ಹೇಳುವ ಶಬ್ದದಲ್ಲೇ ಇದೆ ಸರ್. ಸಮಗ್ರ ಅಂದ್ರೆ ಒಂದೇ ಬೆಳೆ ಮಾಡುವ ಬದಲು ಮಿಶ್ರ ಬೆಳೆಯನ್ನು ಮಾಡೋದ್ರಿಂದ ಆರ್ಥಿಕವಾಗಿ ಸುಧಾರಣೆ ಆಗ್ಲಿಕ್ಕೆ ಒಂದು ಒಳ್ಳೆ ಅವಕಾಶ ಅಂತ. ಯಾಕೆ ಅಂತ ಹೇಳಿದ್ರೆ ನಾವು ಒಂದೇ ಬೆಳೆ ಮಾಡೋದ್ರಿಂದ ಸಾಮಾನ್ಯ ಜನರಿಗೆ ಅರ್ಥ ಆಗಿದೆ. ಯಾಕೆ ಹೇಳಿದ್ರೆ ಒಂದೇ ಬೆಳೆ ಮಾಡಿದ ಮಾರ್ಕೆಟ್ ಅಲ್ಲಿ ಸಮಸ್ಯೆ ಬರಬಹುದು, ಮಾರ್ಕೆಟಿಂಗ್ ಪರ್ಚೇಸಿಂಗ್ ಮಾಡುವಾಗ ಸಮಸ್ಯೆ ಆಗಿರ್ಬಹುದು, ಅಥವಾ ಯಾವ್ದು ರೀತಿ ರೋಗ ರುಜಿನಗಳಿಗೆ ತುತ್ತಾಗಿ ಬೆಳೆಗಳು ಹಾಳಾಗಬಹುದು. ಅಂತ ಸಂದರ್ಭದಲ್ಲಿ ನಾವೊಂದು ನಿರ್ದಿಷ್ಟ ಮಟ್ಟದಲ್ಲಿ ಜಾಗ ಇದ್ರೂ ಕೂಡ ಒಂದೇ ಜಾಗದಲ್ಲಿ ಅಡಿಕೆ, ತೆಂಗು, ಬಾಳೆ, ಈಗ ಯಾವ್ದು ತರಕಾರಿ ಬೆಳೆ, ಈ ತರ ಹಲವಾರು ಹೂವಿನ ಬೆಳೆ, ಬೇರೆ ಬೇರೆ ಬೆಳೆ ಮಾಡೋದ್ರಿಂದ ಒಂದು ಬೆಳೆ ನಮಗೆ ನಷ್ಟ ಹೊಂದಿದ್ರು ಕೂಡ ಇನ್ನೊಂದು ಬೆಳೆಯಿಂದ ನಾವು ಫಾಯ್ದೆ ತಗೊಳ್ಬಹುದು. ಜೊತೆಗೆ ಎಲ್ಲ ಬೆಳೆಯಿಂದ ಸ್ವಲ್ಪ ಸ್ವಲ್ಪ ಇಳುವರಿ ನಷ್ಟನೇ ಹೊಂದಬೇಕು ಅಂತ ಹೇಳ್ತಲ್ಲ, ಎಲ್ಲ ಬೆಳೆಯಿಂದ ಸ್ವಲ್ಪ ಸ್ವಲ್ಪ ಇಳುವರಿ ಬಂದಿದ್ರು ಕೂಡ ಆರ್ಥಿಕವಾಗಿ ಎಲ್ಲದನ್ನ ಒಟ್ಟುಗೂಡಿಸಿದಾಗ ಹೆಚ್ಚಿನ ಮಟ್ಟದಲ್ಲಿ ಫಾಯ್ದೆ ಅಂತ ತಗೊಳ್ಬಹುದು. ಆ ಉದ್ದೇಶದಿಂದ ಒಂದು ಬೆಳೆಯ ಜೊತೆಗೆ 5-6 ಬೆಳೆಗಳನ್ನು ಸೇರಿಸಿ ಬೆಳೆದಾಗ ಅದನ್ನು ಸಮಗ್ರ ಕೃಷಿ ಅಂತ ಹೇಳ್ಕೊಳ್ತೀವಿ. ಹಾಗೆ ಸಮಗ್ರ ಕೃಷಿಯಿಂದ ಫಾಯ್ದೆ ಕೂಡ ಈ ರೀತಿ ಆಗುತ್ತೆ. ಈಗ ಪ್ರತ್ಯೇಕವಾಗಿ ಬೇರೆ ಬೇರೆ ಬೆಳೆಯನ್ನ ಪ್ರತ್ಯೇಕವಾಗಿ ಬೆಳೆಯುವಂತಹದ್ದು ಮತ್ತು ಒಂದೇ ಜಾಗದಲ್ಲಿ ಮಿಶ್ರವಾಗಿ ಬೆಳೆಯನ್ನ ಬೆಳೆಯುವಂತಹದ್ದು ಏನು ವ್ಯತ್ಯಾಸ ಇದೆ? ಪ್ರತ್ಯೇಕವಾಗಿ ಬೆಳೆಯುವಂತದ್ರೆ ಒಂದು ಬೆಳೆಯನ್ನು ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ, ನಮ್ಗೆ ಉದಾಹರಣೆಗೆ ಒಂದು ಅಡಿಕೆ ತೋಟ ಅಥವಾ ತೆಂಗಿನ ತೋಟ ಅಂತ ತಗೊಂಡಾಗ ಆ ಬೆಳೆಯಲ್ಲಿ ತೆಂಗಿನ ತೋಟವನ್ನು ಮಾತ್ರ ಬೆಳಿತೀವಿ, ಅದ್ರಾಗ ನಾವು ತೆಂಗಿನಿಂದ ಬರುವಂತ ಇಳುವರಿಯನ್ನು ಮಾತ್ರ ಲೆಕ್ಕ ಹಾಕಬೇಕಾಗ್ತದೆ. ಅದು ಸಪರೇಟ್ ಆಗಿ ಬೆಳೆಯುವಂತ ಬೆಳೆ ಆಗಿತ್ತು. ಈಗ ನಾವು ಮಿಶ್ರ ಬೆಳೆ ಅಂದಾಗ, ಉದಾಹರಣೆಗೆ ನಾವು ಇನ್ಯಾವುದೋ ಒಂದು ಅಡಿಕೆ ತೋಟ ಅಂತ ತಗೊಳ್ಳಿ, ಅಡಿಕೆ ತೋಟ ಅಂತ ತೆರೆದಾಗ ಪ್ರಾರಂಭದ 2-3 ವರ್ಷದಲ್ಲಿ ನಾವು ಬಾಳೆ ಬೆಳಿತೀವಿ, ಅದ್ರ ನಂತರ ಅಡಿಕೆ ಬಾಳೆ ಜೊತೆಗೆ ಕಾಳುಮೆಣಸು ಬೆಳಿತೀವಿ, ಕೆಲವು ಕೋಕೋ ಗಿಡ ಬೆಳೀತಾರೆ, ಇನ್ನಿತರ ಬೇರೆ ಬೇರೆ ಬೆಳೆಯನ್ನು ಬೆಳೆದಾಗ ಅದಕ್ಕೆ ಮಿಶ್ರ ಬೆಳೆ ಅಂತ ಆಗ್ತದೆ. ಹಾಗಾಗಿ ಸಪರೇಟ್ ಆಗಿ ಒಂದೇ ಬೆಳೆಯನ್ನು ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಬೆಳೆಯುವುದು ಒಂದು ಅದೊಂದು ನಿರ್ದಿಷ್ಟ ಬೆಳೆ ಅಂತ ಆಗ್ತದೆ. ಒಂದೇ ತೋಟದಲ್ಲಿ ಅಥವಾ ತುಂಡು ಭೂಮಿಯಲ್ಲಿ ಅಥವಾ ಇರುವಂತಹ ಜಾಗದಲ್ಲಿ 16 ಬೆಳೆಯನ್ನು ಸೇರಿಸಿ ಬೆಳೆದಾಗ ಅದು ಮಿಶ್ರ ಬೆಳೆ ಅಂತ ಬರ್ತದೆ. ಈ ಸಮಗ್ರ ಕೃಷಿ ಪದ್ಧತಿಯನ್ನು ಅನುಸರಿಸುವಂತಹ ಒಂದು ಸಂದರ್ಭದಲ್ಲಿ ಮಣ್ಣು ಮತ್ತು ನೀರಿನ ಒಂದು ಸಂರಕ್ಷಣೆ ಮಾಡುವಂತಹದ್ದು ಹೇಗೆ? ಹೌದು, ಸಮಗ್ರ ಕೃಷಿಯನ್ನು ಮಾಡುವುದರಿಂದ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಅತ್ಯಂತ ಮುಖ್ಯವಾದ ಪಾತ್ರ ವಹಿಸುತ್ತದೆ. ಯಾವ ರೀತಿ ಅಂತ ಹೇಳಿದ್ರೆ, ನಾವು ಸಮಗ್ರ ಕೃಷಿಯನ್ನು ಮಾಡ್ಕೊಳ್ಳಿಕ್ ಹೋದಾಗ ನಾವು ಇಳಿಜಾರು ಪ್ರದೇಶದಲ್ಲಿ ಅದನ್ನು ಮಧ್ಯದಲ್ಲಿ ಒಡ್ಡು ಒಡ್ಡು ಕಟ್ಟುಕೊಂಡು ಮಾಡುವಂತದ್ದು ಆಗಿರ್ಬೋದು, ಅಥವಾ ನಾವು ಮೇಲೆ ಪದರದ ಮಣ್ಣುಗಳಿಗೆ ಕೆಲವೊಂದು ಹಬ್ಬು ಅಂತ ಕ್ಲೈಂಬರ್ಸ್ ಬಳ್ಳಿಗಳು ಅಂತ ಹೇಳ್ತೀವಿ, ಸ್ವಲ್ಪ ಸ್ಲೋಪ್ ಜಾಗದಲ್ಲಿ ಹಬ್ಬಿ ಭೂಮಿಯನ್ನ ಸಮತಟ್ಟಾದ ಹಬ್ಬಿಕೊಂಡು ಹೋದಾಗ ಭೂಮಿ ಕೊಚ್ಚಿಕೊಂಡು ಹೋಗೋದನ್ನು ತಡಿಬಹುದು. ಅಥವಾ ನಾವು ಯಾವ್ದಾದ್ರು ಒಂದು ಸಪ್ಪ ಆಗಿರ್ಬೋದು ಅಥವಾ ದರ್ಲೆ ಆಗಿರ್ಬೋದು ಅದನ್ನ ಅಡಿಕೆ ಮರದಲ್ಲೋ ತೆಂಗಿನ ಬಿಡದಲ್ಲೋ ಅಥವಾ ಇಳಿಜಾರು ಪ್ರದೇಶ ಹೊದಿಕೆ ಮಾಡಿರುವುದರಿಂದ ಮಣ್ಣು ಕೊಚ್ಚಿಕೊಂಡು ಹೋಗೋದನ್ನು ಕೂಡ ನಿಯಂತ್ರಣ ಮಾಡಬಹುದು. ಅದೀಗ ಕೃಷಿ ತ್ಯಾಜ್ಯದ ಒಂದು ಮರುಬಳಕೆ ಹೇಗೆ ಸಾಧ್ಯ? ಕೃಷಿ ತ್ಯಾಜ್ಯದ ಮರುಬಳಕೆ ಅಂತ ನಾವು ಒಂದು ಸಾಮಾನ್ಯವಾಗಿ ಕೃಷಿ ತ್ಯಾಜ್ಯದ ಮರುಬಳಕೆ ಅಂತ ಹೇಳಿದ್ರೆ, ನಾವು ಒಂದು ಕೃಷಿ ಅಂತ ಹೇಳಿದಾಗ ಗುಡ್ಡಗಾಡು ಪ್ರದೇಶದಿಂದ ಹೋಗಿಕೊಂಡು ಸೊಪ್ಪುಗಳನ್ನು ಬೇರೆ ಏನೋತ್ತೊಂದು ಹಾಕುವುದಕ್ಕಿಂತ, ಉದಾಹರಣೆಗೆ ನಾವು ಅಡಿಕೆಯನ್ನು ಬೆಳಿತೀವಿ ಅಂತ ಹೇಳಿದಾಗ ಅಡಿಕೆಯಲ್ಲಿ ಬಂದಿರುವಂತಹ ಗರಿಗಳನ್ನ ನಾವು ಬಂದಿರುವ ಅಡಿಕೆಯನ್ನು ತೆಗೆದಾದ್ಮೇಲೆ ಆ ಗರಿಯನ್ನು ಕಟ್ ಮಾಡಿ ಅದನ್ನ ಅಡಿಕೆ ಬುಡದಲ್ಲಿ ಹಾಕಬಹುದು, ಅಥವಾ ಅದನ್ನು ತಕೊಂಡು ಬಂದು ತ್ಯಾಜ್ಯವನ್ನು ತಕೊಂಡು ಬಂದು ನಾವು ಎರೆಹುಳ ಗೊಬ್ಬರ ಆಗಿರ್ಬೋದು ಅಥವಾ ಎಪ್ಪಯ್ಯ ಒಂದು ಕೊಟ್ಟಿಗೆ ಗೊಬ್ಬರವನ್ನು ರೆಡಿ ಮಾಡಬಹುದು. ಅಂದ್ರೆ ಅದರಿಂದಲೇ ನಾವು ರೆಡಿ ಮಾಡಿದ ಗೊಬ್ಬರನ್ನು ಅದೇ ತೋಟಕ್ಕೆ ಬಳಕೆ ಮಾಡೋದ್ರಿಂದ ಅದು ತ್ಯಾಜ್ಯ ವಸ್ತುವನ್ನು ಪುನಃ ನಾವು ಮರುಬಳಕೆ ಮಾಡಿಕೊಂಡು ನಮ್ಮ ಬೆಳೆಗೆ ಬಳಕೆ ಮಾಡಿಕೊಂಡು ಆಗ್ತದೆ ಸರ್. ಈ ಸಾಮಾನ್ಯವಾಗಿ ಈಗ ಹೊರಗಿನಿಂದ ತರುವಂತಹ ಒಂದು ಗೊಬ್ಬರ ಆಗ್ಬಹುದು ಅಥವಾ ರಾಸಾಯನಿಕಗಳಾಗಬಹುದು, ಅದರ ಬಳಕೆಯನ್ನು ಕಡಿಮೆ ಮಾಡಿಕೊಂಡು ಸ್ಥಳೀಯವಾಗಿ ಸಿಗುವಂತಹ ಒಂದು ಗೊಬ್ಬರ ಅಥವಾ ಕೀಟನಾಶಕವನ್ನು ಹೇಗೆ ಬಳಕೆ ಮಾಡಬಹುದು ಸರ್? ಸತ್ಯ ನೀವು ಹೇಳಿದ ವಿಷಯ, ನಾವು ಹೊರಗಡೆ ಬೇರೆ ಪದಾರ್ಥವನ್ನು ತೆಗೆದುಕೊಳ್ಳುವುದಕ್ಕಿಂತ ಮುಂಚಿತವಾಗಿ, ಉದಾಹರಣೆಗೆ ನಾವು ಅಡಿಕೆಯನ್ನು ಬಳಕೆ ಮಾಡಿದಾಗ ನಾವು ಹೆಚ್ಚಿನ ಪ್ರಮಾಣದ ಪೋಷಕಾಂಶವನ್ನು ಅಡಿಕೆಯೋ ತೆಂಗಿಗೆ ಯಾವುದೇ ಬೆಳೆಗೆ ಕೊಡ್ತೀವಿ, ಅದನ್ನ ತಗೊಂಡಿರುವಂತ ಬೆಳೆ ಉಂಟಲ್ಲ, ಸಂಪೂರ್ಣವಾಗಿ ಇಳುವರಿಯನ್ನ ಆ ಬೆಳೆಯಿಂದ ತಗೊಂಡಿರುವುದಿಲ್ಲ, ಅದನ್ನೇ ತ್ಯಾಜ್ಯವನ್ನು ನಾವು ಬಳಕೆ ಮಾಡಿದಾಗ ಸರಿಸುಮಾರು 20-30% ಸತ್ವಾಂಶ ಅನ್ನೋದು ಅಗರಿಯಲ್ಲಿ ಅಥವಾ ಎಲೆಗಳಲ್ಲಿ ಇದ್ದಿರುತ್ತೆ. ಅದನ್ನೇ ನಾವು ಬಳಕೆ ಮಾಡೋದ್ರಿಂದ ನಾವು ಹೊರಗಡೆ ನಮ್ಮ ಭೂಮಿಯಲ್ಲಿ ಇರುತ್ತೆ, ನಾವು ಅದನ್ನು ನಿಷ್ಕಾಳಜಿ ಮಾಡ್ತೀವಿ, ಅದನ್ನ ನಾವು ತಿಳಿದಿಲ್ಲ ಅಥವಾ ತಿಳಿದ್ರು ಕೂಡ ಇದನ್ನ ಯಾಕೆ ಮಾಡಬೇಕು, ಮಾರ್ಕೆಟ್ ಸುಲಭವಾಗಿ ಸಿಗುತ್ತಲ್ಲ ಅಂತ ರಾಸಾಯನಿಕ ಗೊಬ್ಬರ ತಂದು ಬಳಕೆ ಮಾಡ್ತೀವಿ. ಇದರಿಂದ ಭೂಮಿಯ ಫಲವತ್ತತೆಗೆ ನಾವು ಈಸಿಯಾಗಿ ಕೆಲಸ ಆಗ್ತದೆ ಅಂತ ಮಾಡ್ತೀವಿ ಬಿಟ್ಟಿದ್ರೆ ಭೂಮಿಯ ಫಲವತ್ತತೆಯನ್ನು ಕಳ್ಕೊಳ್ಳಿಕ್ಕೆ ಧಾರೆ ಆಗ್ತದೆ. ಹಾಗಾಗಿ ನಾವು ಬೆಳೆಯನ್ನು ಬೆಳೆದಾದ್ಮೇಲೆ ಅದರಲ್ಲಿ ಬಂದಿರುವಂತಹ ತ್ಯಾಜ್ಯ ವಸ್ತುವನ್ನೇ ಬಳಕೆ ಮಾಡಿಕೊಂಡು ಬಳಕೆ ಮಾಡಿದಾಗ ಅದೊಂದು ರಾಸಾಯನಿಕ ಪ್ರಮಾಣವನ್ನು ಕಡಿಮೆ ಮಾಡ್ಕೊಂಡು ಆಗ್ತದೆ, ಜೊತೆಗೆ ನಾವು ಒಂದು ಸಾವಯವ ಬೆಳೆಯನ್ನು ಕೂಡ ಬೆಳೆಯಲಿಕ್ಕೆ ಉತ್ತೇಜನ ನೀಡಿದಂಗೆ ಆಗ್ತದೆ ಸರ್. ಈಗ ಎಷ್ಟು ಸರ್ ಹೇಳುವಂತಹದ್ದು ಬೆಳೆಗಳಿಗೆ ನೀರು ಕೊಡಬೇಕು ಅಂತ ಹೇಳಿ, ಆದ್ರೆ ಬೇರೆ ಬೇರೆ ಬೆಳೆಗಳ ನೀರಿನ ಬೇಡಿಕೆಯೂ ಕೂಡ ವ್ಯತ್ಯಾಸ ಇರ್ತದೆ. ಇಂತಹ ಒಂದು ಹಿನ್ನೆಲೆಯಲ್ಲಿ ನೋಡಿದ್ರೆ ಇದರ ನಿರ್ವಹಣೆ ಮಾಡುವಂತಹದ್ದು ಹೇಗೆ? ನಾವು ಪ್ರತಿಯೊಂದು ಬೆಳೆಗೆ ಸರ್ ನೀವು ಹೇಳಿದಾಗ ಅದರದೇ ಆದ ನೀರಿನ ಪ್ರಮಾಣ ಬೇಕಾಗುತ್ತೆ. ಉದಾಹರಣೆಗೆ ನಾನು ಅಡಿಕೆ ಬೆಳಿಲಿಕ್ಕೆ ಹೋದಾಗ ಸರಿ ಸುಮಾರು ಅವರೇಜ್ ಒಂದು ಅಡಿಕೆ ಬೆಳೆ ಗಿಡಕ್ಕೆ 30-40 ಲೀಟರ್ ನೀರು ಬೇಕು ಅಂತ ಹೇಳ್ತೀವಿ. ತೆಂಗಿನ ಬೆಳೆಗೆ ಹೋದಾಗ 100-150 ಲೀಟರ್ ನೀರು ಬೇಕು ಅಂತ ಹೇಳ್ತೀವಿ. ಅದೇ ತರ ನಾವು ತಾಳೆ ಬೆಳೆಯನ್ನು ಬೇರೆ ಬೇರೆ ಪ್ರದೇಶದಲ್ಲಿ ಬೆಳಿತಿದ್ವಿ, ಒಳ್ಳೆ ಇಳುವರಿ ಬರುವ ಪ್ರದೇಶಕ್ಕೆ ಅಥವಾ ಒಳ್ಳೆ ಬೇಸಿಗೆ ಟೈಮ್ನಲ್ಲಿ ತಾಳೆ ಗಿಡಕ್ಕೆ 100-200 ಲೀಟರ್ ನೀರು ಬೇಕು ಅಂತ ಹೇಳ್ತೀವಿ. ಹಾಗಾಗಿ ಆಯಾ ಬೆಳೆಗೆ ಅದರದೇ ಆದ ನೀರಿನ ಪ್ರಮಾಣ ಬೇರೆ ಬೇರೆ ಇದಿರುತ್ತದೆ. ಹಾಗೆ ಆಯಾ ಸಮಯಕ್ಕೆ ಸಂದರ್ಭದಂತೆ ಆ ನೀರಿನ ಪ್ರಮಾಣ ವ್ಯತ್ಯಾಸ ಕೂಡ ಆಗಿರ್ಬೋದು, ಭೂಮಿಗೆ ಸಂಬಂಧಪಟ್ಟಂತೆ ಇರ್ಬೋದು. ಹಾಗಾಗಿ ಎಲ್ಲ ಬೆಳೆ ಅದರ ಬೆಳೆಗೆ ಅದರದೇ ಪ್ರಮಾಣ ಇದ್ದಿದ್ರು ಕೂಡ ಅದಕ್ಕೆ ಸಾಮಾನ್ಯ ತಕ್ಕಂತೆ ನಾವು ಬೆಳೆ ಹೊದಿಕೆ ಮಾಡುವುದರಿಂದ ಅಥವಾ ಇನ್ಯಾವುದು ಒಂದು ಆ ಮರದಿಂದ ಬಂದಿರುವಂತಹ ತ್ಯಾಜ್ಯವನ್ನು ಮುಚ್ಚಿಗೆ ಮಾಡುವುದರಿಂದ ನೀರಿನ ಪ್ರಮಾಣವನ್ನು ಕೂಡ ಆ ಬೆಳೆಗೆ ತಕ್ಕಂತೆ ಕಡಿಮೆ ಪ್ರಮಾಣದಲ್ಲಿ ಕೂಡ ನೀರನ್ನು ಬಳಕೆ ಮಾಡಬಹುದು ಸರ್. ನೀರಿನ ಬಳಕೆ ವಿಧಾನದಲ್ಲಿ ಏನಾದರೂ ಸುಧಾರಣೆ ಆಗಿದೆಯಾ? ನೀರಿನ ಬಳಕೆ ವಿಧಾನದಲ್ಲಿ ನಮ್ಮ ತೋಟಗಾರಿಕೆ ಇಲಾಖೆಯಿಂದ ಆಗಿರ್ಬೋದು ಅಥವಾ ಬೇರೆ ಬೇರೆ ಕೃಷಿ ಇಲಾಖೆ ಆಗಿರ್ಬೋದು ತೋಟಗಾರಿಕೆ ಇಲಾಖೆ ಆಗಿರ್ಬೋದು ನೀರಿನ ಬಳಕೆ ವಿಧಾನ ಹಲವಾರು ಬದಲಾವಣೆ ಕೂಡ ಮಾಡಿದ್ವಿ. ಉದಾಹರಣೆ ಜಲಾನಯನ ಇಲಾಖೆ ಆಗಿರ್ಬೋದು ಯಾವ ರೀತಿ ಮಾಡಿದಕ್ಕೆ ಅಂದ್ರೆ, ಈಗ ನಾವು ಮೊದಲು ಪ್ರಾಚೀನ ಕಾಲದಲ್ಲಿ ಮೊದಲಿಂದ ಬಂದಿರುವಂತದ್ದು ಒಂದು ಕಾಲುವೆ ಮುಖಾಂತರ ನೀರನ್ನು ಹರಿಸಿಕೊಂಡು ಗಿಡಗಳಿಗೆ ನೀರು ಕೊಡ್ತಾ ಇದ್ವಿ. ಅದರಲ್ಲೂ ಕೂಡ ತುಂಬಾ ಬದಲಾವಣೆಯಾಗಿ ಈಗ ನಾವು ಸ್ಪ್ರಿಂಕ್ಲರ್ ಅನ್ನು ಪ್ರಾರಂಭ ಮಾಡಿದ್ವಿ, ಕಾಲುವೆಯಿಂದ ಹಂತವಾಗಿ ಸ್ಪ್ರಿಂಕ್ಲರ್ ಇರಬಹುದು. ಈಗ ಸ್ಪ್ರಿಂಕ್ಲರ್ ಕೂಡ ಇನ್ನೂ ಸುಧಾರಣೆಯಾಗಿ ತುಂತುರು ನೀರಾವರಿ ಇರಿಗೇಷನ್ ಅಂದ್ರೆ ಡ್ರಿಪ್ ಇರಿಗೇಷನ್ ಅಂತ ಸ್ಟಾರ್ಟ್ ಆಗಿದ್ವಿ. ಆತರ ಮಾಡೋದ್ರಿಂದ ಯಾವುದೇ ಬೆಳೆ ಕೂಡ ನೀರು ಅತ್ಯಂತ ಬಳಕೆ ಮಾಡೋ ಯೋಗ್ಯ ಅಲ್ಲ, ಉತ್ತಮವಲ್ಲ ಬೆಳೆಗೆ. ಮತ್ತೆ ಇನ್ನೊಂದು ಕಡೆ ನೀರಿನ ದುಂದು ವೆಚ್ಚವನ್ನು ಕೂಡ ಕಡಿಮೆ ಮಾಡಬೇಕು ಉದ್ದೇಶದಿಂದ ಒಳ್ಳೆ ಯೋಜನೆಗಳು ಸರ್ಕಾರ ತೋಟಗಾರಿಕೆ ಇಲಾಖೆ ಮಟ್ಟದಲ್ಲಿ ಬೇರೆ ಬೇರೆ ಇಲಾಖೆ ಮಟ್ಟದ ಯೋಜನೆಯನ್ನು ಹಮ್ಮಿಕೊಂಡು ನೀರು ಗಿಡಗಳಿಗೆ ಬೇಕಾಗಿರುವ ಪ್ರಮಾಣದ ನೀರನ್ನು ಗಿಡಗಳಿಗೆ ಕೊಟ್ಟು ನಾವು ಹೆಚ್ಚಿನ ಇಳುವರಿಯನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಬೇರೆ ಬೇರೆ ಬದಲಾವಣೆ ಕೂಡ ಈಗ ಸರ್ಕಾರದಿಂದ ಬೇರೆ ಬೇರೆ ಯೋಜನೆಯಲ್ಲಿ ಬಂದಿದೆ ಸರ್. ಕೃಷಿ ಉತ್ಪನ್ನಗಳ ಮಾರುಕಟ್ಟೆಯ ವಿಷಯಕ್ಕೆ ಬಂದಾಗ ಸಾಮಾನ್ಯವಾಗಿ ಹೇಳುವಂತಹದ್ದು ಅದರ ಒಂದು ವಿಂಗಡಣೆ ಮಾಡಿಕೊಂಡು ಒಳ್ಳೆಯ ಗುಣಮಟ್ಟದ ಉತ್ಪನ್ನವನ್ನ ಮಾರುಕಟ್ಟೆ ಮಾಡಬೇಕು ಅಂತ ಹೇಳಿ ಈ ಗ್ರೇಡಿಂಗ್ ಮಾಡುವಂತಹದ್ದು ಮತ್ತು ಸಂಸ್ಕರಣೆ ಮಾಡುವಂತಹದ್ದು ಪ್ರಾಥಮಿಕ ಹಂತದಲ್ಲಿ ಎಷ್ಟು ಮಟ್ಟಿಗೆ ಅಗತ್ಯ ಅದು? ಇದು ಕೂಡ ಪ್ರತಿಯೊಂದು ಬೆಳೆಗೂ ಇದು ಮಹತ್ವ ಇದೆ, ಅಗತ್ಯ ಇದೆ. ಆದ್ರೆ ನಾವು ಒಂದು ಬೆಳೆಯನ್ನು ಬೆಳಿಲಿಕ್ಕೆ ಹೋದಾಗ ಗ್ರೇಡಿಂಗ್ ಅನ್ನುವಂಥದ್ದು ಸಾಮಾನ್ಯವಾಗಿ ಪ್ರತಿಯೊಂದು ಬೆಳೆಗೂ ಇದ್ದಿರುತ್ತೆ. ಯಾಕೆ ರೈತರಿಗೆ ಮಹತ್ವವಾಗಿ ಫಸ್ಟ್ ತಿಳ್ಕೊಂಡಿರ್ಬೇಕಾಗ್ತದೆ. ಯಾಕಂದ್ರೆ ಪ್ರತಿಯೊಂದನ್ನು ಬೆಳೆ ಬೆಳೆದಾಗ ಅದರದೇ ಆದ ಒಂದು ಉತ್ತಮ ಸಾಧಾರಣ ಇನ್ನು ಸಾಧಾರಣ ಮಟ್ಟ ಎರಡು ಮೂರು ನಾಲ್ಕು ಭಾಗದಲ್ಲಿ ಭಾಗ ಮಾಡ್ಕೊಳ್ಳೋಣ. ಅಡಿಕೆ ಅಂತ ಹೇಳಲಿಕ್ಕೆ ಹೋಗ್ತಾರೆ, ಅಡಿಕೆ ಮಾಡ್ಲಿಕ್ಕೆ ಹೋದಾಗ ಎರಡು ಮೂರು ಭಾಗ ವಿಂಗಡ ಸಾಮಾನ್ಯ ಮಟ್ಟಿಗೆ ಅನುಭವ ಇದೆ ಜನರಿಗೆ. ಆದ್ರೆ ಪ್ರತಿಯೊಂದು ಬೆಳೆಯಲ್ಲೂ ಕೂಡ ಗ್ರೇಡಿಂಗ್ ಏನು ಹಂತದನ್ನು ರೈತರು ಪ್ರಾರಂಭ ಹಂತದಲ್ಲಿ ಮಾಡೋದ್ರಿಂದ ಅವರಿಗೆ ಮಾರುಕಟ್ಟೆಗೆ ಹೋದಾಗ ಅಲ್ಲಿ ಆಗುವಂತಹ ನಷ್ಟವನ್ನು ಕೂಡ ಇದರಲ್ಲಿ ಕಡಿಮೆ ಮಾಡ್ಲಿಕ್ಕೆ ತುಂಬಾ ಅವಕಾಶ ಆಗ್ತದೆ. ಇದನ್ನು ಸಾಮಾನ್ಯ ಜನರು ಅರ್ಥಗೊಂಡು ಹೋಗಿರ್ಬೇಕಾಗುತ್ತೆ. ಇದು ಕೂಡ ಅದೇ ತರ ನಾವು ಬೆಳೆದಿರೋ ಸಂಸ್ಕರಣೆ ಬಂದಾಗ ನಾವು ತರಕಾರಿ ಬೆಳೆ ಅಂದಾಗ ಸಂಸ್ಕರಣೆ ಮಾಡಿದ ರೆಫ್ರಿಜರೇಟರ್ ಬೇರೆ ಒಂದು ರೀತಿಯಲ್ಲಿ ಪ್ಲಾನ್ ಮಾಡ್ತೀವಿ. ಆದ್ರೆ ಇತರ ಬೆಳೆಗಳನ್ನು ಕೂಡ ಉದಾಹರಣೆಗೆ ನಾವು ಅಡಿಕೆ ಆಗಿರ್ಬೋದು, ಭತ್ತ ಆಗಿರ್ಬೋದು, ಅದು ನಮ್ದೇ ಅದು ಗೋಡನ್ ಟೈಪ್ ಮಾಡ್ಕೊಂಡಾಗ ನಾವು ಬೆಳೆದಿರುವಂತಹ ಪದಾರ್ಥವನ್ನು ಅದೇ ಸಂದರ್ಭದಲ್ಲಿ ನಾವು ಮಾರ್ಕೆಟ್ ತಗೊಳ್ಳಿಕ್ಕೆ ಹೋದಾಗ ನಾವು ಮಾರ್ಕೆಟ್ ಅಲ್ಲಿ ನಷ್ಟ ಅನುಭವಿಸಬಹುದು. ಆವಾಗ ನಾವು ಅಗತ್ಯತೆಗೆ ತಕ್ಕಂತೆ ಯಾವಾಗ ಮಾರುಕಟ್ಟೆಯಲ್ಲಿ ಬೇಡಿಕೆ ಇರುತ್ತೋ, ಯಾವಾಗ ಅದ್ರದ ಮಾರುಕಟ್ಟೆಯಲ್ಲಿ ನಮ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ಬೇಕು ಅನ್ನುವಂತ ಅಗತ್ಯತೆ ಮಾರುಕಟ್ಟೆ ನಮಗೆ ಎದ್ದು ಕಾಣುತ್ತೋ, ಆ ಸಂದರ್ಭದಲ್ಲಿ ಮಾರುಕಟ್ಟೆಯನ್ನು ಬೆಳೆಯನ್ನು ತಗೊಂಡು ಹೋದಾಗ ಹೆಚ್ಚಿನ ಲಾಭವನ್ನು ರೈತರು ಪಡ್ಕೊಳ್ಬಹುದು ಸರ್. ಕರಾವಳಿ ಜಿಲ್ಲೆಗಳಲ್ಲಿ ವಿಶೇಷವಾಗಿ ನಾವು ಖಾದ್ಯ ತೈಲದ ಬಗ್ಗೆ ಯೋಚನೆ ಮಾಡಬೇಕಿದ್ರೆ ತೆಂಗಿನ ಎಣ್ಣೆಯ ಬಳಕೆ ಜಾಸ್ತಿ ಇದೆ. ಇದಕ್ಕೆ ಹೋಲಿಕೆ ಮಾಡಿದ್ರೆ ಇತ್ತೀಚೆಗೆ ಹೆಚ್ಚು ಜನಪ್ರಿಯ ಆಗ್ತಾ ಇರುವಂತಹ ಈ ಆಯಿಲ್ ಪಾಮ್ ತಾಳೆ ಎಣ್ಣೆ, ಅದರ ಒಂದು ಮಹತ್ವ ಏನು? ಹೌದು ಸರ್, ಈಗ ಏನು ಕೇಳಿದ್ರೆ ತಾಳೆ ಎಣ್ಣೆ ಅನ್ನು ಅಂತ ಹೇಳಿದ್ರೆ ಸರ್, ನಾವು ತೆಂಗಿನ ಬೆಳೆ ಅನ್ನುವಂಥದ್ದು ಆರೋಗ್ಯ ದೃಷ್ಟಿಗೆ ಸಾಮಾನ್ಯವಾಗಿ ಹೇಳಲಿಕ್ಕೆ ಹೋದಾಗ ಪ್ರತಿಯೊಬ್ಬರು ಒಂದು ದಿವಸಕ್ಕೆ ಒಂದು ಒಂದು ವರ್ಷದಲ್ಲಿ ಒಂದು ಮನಸ್ಸು ಇಷ್ಟು ಎಣ್ಣೆ ತಿನ್ಬೇಕು. ಸರಿ, ಸುಮಾರು ಒಂದು ಮನಸ್ಸು ಆರೋಗ್ಯವಂತ ಇರುವಂತ ಮನಸ್ಸ ಸಾಮಾನ್ಯವಾಗಿ 10-12 ಲೀಟರ್ ಎಣ್ಣೆಯನ್ನು ನಾವು ತಿನ್ಬೇಕು ಅಂತ ಹೇಳ್ತಾ ಇದೆ. ಸಾಮಾನ್ಯವಾಗಿ ಪರೀಕ್ಷೆ ಮಾಡಿದಾಗ ಒಬ್ಬ ಮನಸ್ಸು ಆರೋಗ್ಯ ಇರುವಂತ ಮನಸ್ಸ 10-12 ಲೀಟರ್ ಎಣ್ಣೆ ತಿನ್ಬೇಕು. ಈ ಪ್ರಮಾಣದ ಎಣ್ಣೆಯನ್ನು ನಾವು ಪ್ರತಿಯೊಬ್ಬರು ತಿನ್ಲಿಕ್ಕೆ ಹೋಗ್ಲಿಕ್ಕೆ ಹೋದಾ ನಾವಿನ್ನೂ ಕೂಡ ಆ ಪ್ರಮಾಣ ಇನ್ನು ಹೋಗ್ಲಿಲ್ಲ. ಸರಿಸುಮಾರು ಎಲ್ಲ ಜನರುಗಳು ಕೂಡ ಆ ಬೆಳೆಯ ಪ್ರಮಾಣದಲ್ಲಿ ಎಣ್ಣೆನ ತಗೊಳ್ಳಿಕ್ಕೆ ಹೋದಾಗ ನಾವೀಗ ಬೆಳೀತಿರುವಂತದ್ದು ಈಗ ತೆಂಗಿನ ಎಣ್ಣೆ ಆಗಿರ್ಬೋದು ಸರ್, ಅಥವಾ ನಾವು ಸೋಯಾಬೀನ್ ಬೆಳಿತೀವಿ, ತೆಂಗಿನ ಎಣ್ಣೆ ಬೆಳಿತೀವಿ, ಕುಸುಬಿ ಬೆಳಿತೀವಿ, 16 ಬೆಳೆಗಳ ಸಾಸಿವೆ ಎಣ್ಣೆ ಇರುತ್ತೆ. ಹಾಗಾಗಿ ಇದನ್ನೆಲ್ಲ ನಾವು ತಗೊಳ್ಳಿಕ್ಕೆ ಹೋದ್ರೂ ಕೂಡ ಇವುದೆಲ್ಲ ಮಾರ್ಕೆಟ್ ಅಲ್ಲಿ ಬೆಳೆಯುವಂತ ಪ್ರಮಾಣ ಈಗ ಆಗುತ್ತಿರುವಂತ ಈಗ ಮಳೆ ಹೆಚ್ಚಿನ ಪ್ರಮಾಣ ಬರಬಹುದು ಅಥವಾ ಮಳೆ ಕಡಿಮೆ ಬರ್ತಾ ಇರಬಹುದು, ಅಂತ ಸಂದರ್ಭದಲ್ಲಿ ರೈತರು ಈ ತರ ನಾವು ಅಲ್ಪಾವಧಿ ಬೆಳೆಯನ್ನು ಬೆಳೆದು ಮಾರ್ಕೆಟ್ ನಮ್ಗೆ ಜನಕ್ಕೆ ಬೇಡಿಕೆ ತಕ್ಕಂತ ಆಯಿಲ್ ಬೆಳೆಯನ್ನು ಎಣ್ಣೆಯನ್ನು ಜನರಿಗೆ ಪೂರೈಕೆ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಇಂಥ ಸಂದರ್ಭದಲ್ಲಿ ನಾವು ತಾಳೆ ಬೆಳೆ ಅನ್ನುವಂಥದ್ದು ಇದೊಂದು ಬಹುವಾರ್ಷಿಕ ಬೆಳೆ. ಈಗ ಒಂದು ಖಾದ್ಯ ಈಗ ನಾವು ಎಣ್ಣೆ ಪದಾರ್ಥಕ್ಕೆ ಹೋಲಿಕೆ ಮಾಡಿ ನೋಡಿದಾಗ ತೆಂಗಿನ ಎಣ್ಣೆಯಲ್ಲಿ ಬಿಟ್ಟಿದ್ರೆ ಹೆಚ್ಚಿನ ಪ್ರಮಾಣದಂತದ್ದು ಆಯಿಲ್ ಇರುವಂತದ್ದು ತೆಂಗಿನ ಬೆಳೆಯಿಂದ 3 ಪಟ್ಟು ಹೆಚ್ಚಿನ ಎಣ್ಣೆ ಪಾಮ್ ಆಯಿಲ್ ಇರುತ್ತೆ. ಹಾಗಾಗಿ ರೈತರು ತೆಂಗಿನ ಬೆಳೆಯನ್ನು ಬಿಟ್ಟಾಗ ನಾವು ತಾಳೆ ಬೆಳೆಯನ್ನು ನಾಟಿ ಮಾಡಿದ್ರೆ ಬೆಳೆದಿದ್ರೆ ಈಗ ಜನರಿಗೆ ಒಂದು ಹೇಳಬೇಕು, ನಮ್ಮ ದೇಶಕ್ಕೆ ಬೇಕಾಗಿರುವಂತಹ 60-70% ಖಾದ್ಯ ತೈಲವನ್ನು ನಮ್ಮ ದೇಶ 60-70% ಖಾದ್ಯ ತೈಲವನ್ನು ಇಂಡೋನೇಷ್ಯಾ ಮಲೇಷ್ಯಾ ಆಮದು ಮಾಡ್ಕೋತಾ ಇದೆ. ಹಾಗಾಗಿ ನಾವು ಬೆಳೀತಿರುವಂತಹ ಪ್ರದೇಶದಲ್ಲಿ ಈಗ ನಾವು ಬೇಡಿಕೆಗೆ ತಕ್ಕಂತೆ ನಾವು ಎಣ್ಣೆಯನ್ನು ನಮ್ಮ ಹತ್ರ ಬೆಳೆಕೊಳ್ಳಿಕ್ಕೆ ಆಗದಿದ್ರು ಕೂಡ ನಮ್ಮ ಭಾಗದಲ್ಲಿ ಈಗ ತಾಳೆ ಬೆಳೆಯನ್ನು ಬೆಳೀಲಿಕ್ಕೆ ಅವಕಾಶ ಇದೆ. ಈ ಮಣ್ಣು ಮತ್ತು ಹೊರಗುಣ ಹೊಂದಾಣಿಕೆ ಆಗಿರುವುದರಿಂದ ನಾವು ಈ ಬೆಳೆಯನ್ನು ಬೆಳೆಯುವುದರಿಂದ ನಮಗೆ ಬೇಕಾಗಿರುವಂತಹ ನಮಗೆ ಜನಗಳಿಗೆ ಬೇಕಾಗಿರುವಂತಹ ಎಣ್ಣೆ ಪ್ರಮಾಣವನ್ನು ನಿರಂತರವಾಗಿ ಒಂದು ಬೆಳೆ ನಾಟಿ ಮಾಡಿದಾಗ 35 ವರ್ಷವೂ ಕೂಡ ಬೇಕಾಗಿರುವಂತ ಎಣ್ಣೆಯನ್ನು ನಾವು ನಮ್ಮ ದೇಶಕ್ಕೆ ಆಗಿರ್ಬೋದು ಅವಿಯೊಂದು ಒಂದು ಸೇವೆ ನೀಡಿದಾಗ ಆಗ್ತದೆ. ಮತ್ತೆ ನಮಗೆ ಬೇಕಾಗಿರುವಂತಹ ಎಣ್ಣೆಗಳನ್ನು ಕೂಡ ನಮಗೆ ಜನಗಳಿಗೆ ನಾವೇ ಬೆಳ್ಕೊಂಡು ನಾವೇ ಮಾರುಕಟ್ಟೆಯಲ್ಲಿ ಹಂಚಿಕೆ ಮಾಡ್ಕೊಳ್ಳೋದು ಆಗುತ್ತೆ ಸರ್. ಈ ಉತ್ತರ ಕನ್ನಡ ಜಿಲ್ಲೆಯನ್ನ ಸಮಗ್ರವಾಗಿ ನಾವು ನೋಡಿದಾಗ ಇಲ್ಲಿ ಕರಾವಳಿ ಪ್ರದೇಶಗಳು ಕೂಡ ಇವೆ, ಮಲೆನಾಡು ಇದೆ, ಜೊತೆಗೆ ಬಯಲು ಪ್ರದೇಶೀಯ ಪ್ರದೇಶಗಳು ಕೂಡ ಇವೆ ಅಂತ. ಹೌದು, ಈ ಒಂದು ತಾಳೆ ಬೆಳೆ ಯಾವ ರೀತಿ ಬರಬಹುದು, ಇದರ ಒಂದು ಸಾಧ್ಯತೆ ಎಷ್ಟು ಮಟ್ಟಿಗೆ? ಹೌದು ಸರ್, ಇದು ಏನು ಸರ್, ತಾಳೆ ಬೆಳೆ ಎನ್ನುವಂಥದ್ದು ನಾನು ಸಾಮಾನ್ಯ ಮಟ್ಟಿಗೆ ಕೆಲವೊಂದು ಉದಾಹರಣೆ 2005 ಮತ್ತು 2006 ನಮ್ಮ ಕಾರವಾರ ಜಿಲ್ಲೆಗೆ ಉದಾಹರಣೆ 16 ಕನ್ನಡ ಜಿಲ್ಲೆಯನ್ನು ತಾಳೆ ಬೆಳೆಯನ್ನು ಅಲಾಟ್ಮೆಂಟ್ ಮಾಡಿದ್ರು ಆ ಟೈಮ್. ಉದಾಹರಣೆ ಬೆಳಗಾವ್ ಆಗಿರ್ಬೋದು, ಬೇರೆ ಬೇರೆ ಜಿಲ್ಲೆಗಳನ್ನು ಮಾಡಿ ಬೆಳಗಾವ್ ಬಾಗಲಕೋಟೆ ಹೀಗೆ ಮಾಡಿದಾಗ 2004 ಮತ್ತು 2005 ಕೂಡ ಈ ತಾಳೆ ಬೆಳೆಯನ್ನು ನಮ್ಮ ಉತ್ತರ ಕನ್ನಡದಲ್ಲಿ ಕೂಡ ಬೆಳಿಬೇಕು ಅಂತ ಸರ್ಕಾರದ ಮಟ್ಟದಲ್ಲಿ ಅಲಾಟ್ಮೆಂಟ್ ಆಯಿತು. ಆದ್ರೂ ಕೆಲವೊಂದು ಲಿಮಿಟ್ ಇಟ್ಕೊಂಡಿದ್ರು, ಕಾರವಾರ ಜೋಡಿ ಎಲ್ಲ ಪಡೆ, ಯಾಕೆಂದ್ರೆ ಬೆಳಗಾವ್ ಪ್ರದೇಶ ಸಂಪೂರ್ಣ ಜಿಲ್ಲೆಯನ್ನು ಅಲಾಟ್ಮೆಂಟ್ ಮಾಡಿದಾಗ ಅದಕ್ಕೆ ಸೀಮಿತ ಪರಿಮಿತಿ ಪ್ರದೇಶ ಅಂತ ಹೋಗಿಕೊಂಡು ಆ ಭಾಗವನ್ನು ಮಾತ್ರ ಸರ್ಕಾರದ ಹಂತದಲ್ಲಿ ಆಯ್ಕೆ ಮಾಡಿಕೊಂಡು ಆ ಬೆಳೆಯನ್ನು ಬೆಳೆಯಲು ಪ್ರಾರಂಭಿಸಿದ್ರು. ಯಾಕೆ ಕೇಳಿದ್ರೆ ತಾಳೆ ಬೆಳೆ ಇನ್ನೊಂದು ಸ್ವಲ್ಪ ತಗೊಳ್ಬೇಕು ಅಂತ ಹೇಳಿದ್ರೆ ನಾವನ್ನು ಬೆಳೆದ್ಕೊಂಡಿದ್ದ ಲೋಕಲ್ ಮಾರ್ಕೆಟ್ ತಗೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಒಂದು ಕಂಪನಿಯನ್ನು ಬೆಳೆಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ಒಂದು ತೋಟಗಾರಿಕೆ ಇಲಾಖೆ ಒಂದು ಕಂಪನಿ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಆ ಕಂಪನಿ ಮುಖಾಂತರ ಮತ್ತು ತೋಟಗಾರಿಕೆ ಇಲಾಖೆಯವರು ರೈತರಿಗೆ ಬೇಕಾಗಿರುವಂತಹ ಸಂಬಂಧಪಟ್ಟ ಸಸಿಗಳನ್ನಾಗಿರ್ಬೋದು, ಗೊಬ್ಬರಗಳನ್ನು ರೈತರಿಗೆ ಸಹಾಯದ ರೂಪದಲ್ಲಿ ನೀಡಿ ಆ ಪ್ರದೇಶವನ್ನು ಅವರಿಗೆ ನಾಟಿ ಮಾಡಿ ಅವರಿಂದ ಬಂದಿರುವಂತಹ ಹಣ್ಣನ್ನು ಕಿರಾಯ ಮಾಡುವರು ಒಬ್ರು ಬೇಕಾಗ್ತದೆ. ಆ ಉದ್ದೇಶದಿಂದ ಆ ಭಾಗವನ್ನು ಮಾತ್ರ ಈಗ ಸೇರಿಸಿಕೊಂಡಿದ್ರು. ಹಾಗಾಗಿ ಈ ವರ್ಷ ಅಂದ್ರೆ 2025 ಮತ್ತು 2026 ಈ ವರ್ಷದಲ್ಲಿ ತಾಳೆ ಬೆಳೆಯನ್ನು ಕೂಡ ಸರಿಸುಮಾರಿ ಕಾರವಾರ ಜೋಡಿ ಯಲ್ಲಾಪುರ ಇವನ್ನು ಹೊರತುಪಡಿಸಿ ದಾಂಡೇಲಿ ಆಗಿರ್ಬೋದು, ಹಳಿಯಾಳ ಆಗಿರ್ಬೋದು, ಸಿದ್ದಾಪುರ ಆಗಿರ್ಬೋದು, ಜೊತೆಗೆ ಸಿರ್ಸಿ ಇತರ ಬೇರೆ ಬೇರೆ ತಾಲೂಕುಗಳನ್ನು ಕೂಡ ಈ ತಾಳೆ ಬೆಳೆ ಅಭಿವೃದ್ಧಿಪಡಿಸಲಿಕ್ಕೆ ಯೋಗ್ಯ ಪ್ರದೇಶ, ಈ ಮಣ್ಣು ಮತ್ತು ಹವಾಗುಣ ಈ ತಾಳೆ ಬೆಳೆ ಬೆಳೆಯಲು ಯೋಗ್ಯ ಇದೆ ಅಂತ ಹೇಳ್ಕೊಂಡು ಈ ಬೆಳೆಯನ್ನು ಈ ಪ್ರದೇಶದಲ್ಲಿ ಕೂಡ ಈ ವರ್ಷದಿಂದ ಪ್ರಾರಂಭ ಮಾಡಿದ್ದಾರೆ. ಮುಂಡಗೋಡು ಮತ್ತು ಕುಮಟಾ ಹೊನ್ನಾವರ ಭಟ್ಕಳ ಈ ಪ್ರದೇಶವನ್ನು ಕೂಡ ತಾಳೆ ಬೆಳೆಯನ್ನು ಅಭಿವೃದ್ಧಿಪಡಿಸಬೇಕು. ಇದು ಕೂಡ ಒಳ್ಳೆ ಉತ್ತಮವಾದ ನೀರಾವರಿ ವ್ಯವಸ್ಥೆಯನ್ನು ಹೊಂದಿದೆ. ಹಾಗಾಗಿ ಈ ಬೆಳೆಯನ್ನು ಕೂಡ ಈ ವರ್ಷ ನಾಟಿ ಮಾಡಬೇಕು ಅಂತ ಹೇಳ್ಕೊಂಡು ತೋಟಗಾರಿಕೆ ಇಲಾಖೆ ಮಟ್ಟದಲ್ಲಿ ಪ್ರದೇಶ ವಿಸ್ತರಣೆಗೆ ಅವರಿಗೆ ಸರ್ಕಾರದ ಮಟ್ಟದಲ್ಲಿ ಅವರಿಗೊಂದು ಮಾಹಿತಿ ಬಂದಿದೆ. ಪ್ರದೇಶ ವಿಸ್ತರಣೆ ನೀವು ಕೂಡ ನಿಮ್ಮ ತಾಲೂಕಲ್ಲಿ ಮಾಡಬೇಕು ಅಂತ ಈ ಕೆಲಸ ಕೂಡ ತೋಟಗಾರಿಕೆ ಇಲಾಖೆಯಿಂದ ಸರ್ವೆ ಕಾರ್ಯ ಕೂಡ ನಡೀತಾ ಇದೆ ಸರ್. ಇನ್ನು ಕೆಲವೇ ತಿಂಗಳಲ್ಲಿ ಅಥವಾ ಮುಂದಿನ ವರ್ಷದಲ್ಲಿ ಈ ಯೋಜನೆ ಎನ್ನುವಂಥದ್ದು ನಮ್ಮ ತಾಲೂಕುಗಳಲ್ಲೂ ಕೂಡ ನೀರಾವರಿ ಇರುವಂತಹ ರೈತರು ಒಂದೇ ಬೆಳೆಯ ಜೊತೆಗೆ ತಾಳೆ ಬೆಳೆಯನ್ನು ಕೂಡ ಒಂದು ಉತ್ತಮ ಬೆಳೆಯಾಗಿ ಬೆಳೀಲಿಕ್ಕೆ ಅವಕಾಶ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್. ಅಂದ್ರೆ ಇಲ್ಲಿಯ ಒಂದು ಭೂಪ್ರದೇಶ ಈ ತಾಳೆ ಬೆಳೆಗೆ ಸೂಕ್ತವಾಗಿದೆಯಾ? ಹೌದು ಸರ್. ಏನ್ ಗೊತ್ತಾ ಸರ್, ಒಂದು ಭೂಪ್ರದೇಶ ಅಂತ ಹೇಳಿದಾಗ ನಾವು ತಾಳೆ ಬೆಳೆಯನ್ನು ಅಲಾಟ್ಮೆಂಟ್ ಮಾಡುವ ಪೂರ್ವದಲ್ಲಿ ಒಂದು ಸಂಶೋಧನಾ ಕೇಂದ್ರದಲ್ಲಿ ಯಾವ ಭಾಗದಲ್ಲಿ ತಾಳೆ ಬೆಳೆಯಲಿಕ್ಕೆ ಅವಕಾಶ ಇದೆಯೋ ಆ ಎಲ್ಲ ಜಿಲ್ಲೆಯನ್ನು ಸಾಮಾನ್ಯವಾಗಿ ಸರ್ವೆ ಆಗಿದೆ. ಯಾವ ಬೆಳೆಯಲ್ಲಿ ಸಾಮಾನ್ಯವಾಗಿ ತಾಳೆ ಬೆಳೆಯನ್ನು ಎಲ್ಲಿ ಬೆಳಿಬೇಕು ಕೇಳಿದ್ರೆ ಹೆಚ್ಚಿನ ಪ್ರಮಾಣದ ಮಳೆ ಆಗಿರುವಂತಹ ಪ್ರದೇಶ ಅಂದ್ರೆ ಕೋಸ್ಟಲ್ ಬೆಲ್ಟ್ ಸರಿ. ಸುಮಾರು ತಾಳೆ ಬೆಳೆ ಎನ್ನುವಂಥದ್ದು ಕೋಸ್ಟಲ್ ಬೆಲ್ಟ್ ಹೇಳಿಕೆಯಾಗಿರುವ ಪ್ರದೇಶನೇ. ಯಾಕೆ ಕೇಳಿದ್ರೆ ತಾಳೆ ಬೆಳೆ ಹೆಚ್ಚಿನ ಪ್ರದೇಶದಲ್ಲಿ ತಾಳೆ ಬೆಳೆ ಬೆಳೀತಿರುವಂತದ್ದು ಎಲ್ಲಿ ಹೆಚ್ಚು ಹೈಯೆಸ್ಟ್ ತುಂಬಾ ಮಳೆ ಆಗ್ತಿದ್ಯೋ ಸಾಮಾನ್ಯವಾಗಿ ಹೇಳಬೇಕು. ಇದ್ರ ಇತಿಹಾಸ ನೋಡ್ತಾ ಹೋಗಿದ್ರೆ ಸರ್, ತಾಳೆ ಬೆಳೆ ಎನ್ನುವಂಥದ್ದು ಕಾಡಿಂದ ತಂದು ಇದನ್ನ ಅಭಿವೃದ್ಧಿಪಡಿಸಿ ನಾಡಿಗೆ ಬಂದಿರುವಂತ ಬೆಳೆ ಅಂತ ಸಾಮಾನ್ಯ ಒಂದು ವಿಷಯ ಬೆಳೆದು ಬಂದಿದೆ. ಆದ್ರೂ ಕೂಡ ಇಲ್ಲಿ ಹೆಚ್ಚಿನ ಮಳೆ ಬೆಳೆಯುವಂತಹ ಪ್ರದೇಶ ಮಲೆನಾಡು ಪ್ರದೇಶದಲ್ಲಿ ತಾಳೆ ಬೆಳೆ ತುಂಬಾ ಚೆನ್ನಾಗಿ ಬರುತ್ತದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಆರ್ದ್ರತೆ ಅಂದ್ರೆ ಹ್ಯೂಮಿಡಿಟಿ ಅಂತ ಹೇಳ್ತಾರೆ. ಆರ್ದ್ರತೆ ಎನ್ನುವಂಥದ್ದು ಬೇರೆ ಭಾಗಕ್ಕೆ ಹೋಲಿಕೆ ಮಾಡಿ ನೋಡಿದಾಗ ಇಲ್ಲಿ ನಾವು ಹೇಳ್ತೇವೆ ಬೇವರು ಬರ್ತಾರೆ ಅಂತ. ಬೇವರು ಅಂದ್ರೆ ಆರ್ದ್ರತೆ ಜಾಸ್ತಿ ಇದೆ, ಗಾಳಿಯಲ್ಲಿ ತೇವಾಂಶ ಜಾಸ್ತಿ ಇದೆ. ಈ ಪ್ರದೇಶದಲ್ಲಿ ಗಾಳಿ ತಾಳೆ ಹಣ್ಣು ಬಂದಿರುವಂತಹ ಬೆಳೆಗೆ ಪರಾಗಪರ್ಸ ಆಗುವಂತ ಪ್ರಮಾಣ ಕೂಡ ಜಾಸ್ತಿ ಇರುವುದರಿಂದ ಬೇರೆ ಜಿಲ್ಲಾವಾರು ಅಥವಾ ಬೇರೆ ಭಾಗಕ್ಕೆ ಹೋಲಿಕೆ ಮಾಡಿ ನೋಡಿದಾಗ ನಾವು ಒಳ್ಳೆ ಮಟ್ಟದ ಆಂಧ್ರದಲ್ಲಿ ಬರುತ್ತಿರುವಂತಹ ಇಳಿಯನ್ನು ಅಥವಾ ಇಂಡೋನೇಷ್ಯಾ ಮಲೇಷ್ಯಾದಲ್ಲಿ ಬರುತ್ತಿರುವಂತಹ ಇಳಿಯನ್ನು ನಮ್ಮ ಭಾಗದಲ್ಲಿ ತುಂಬಾವಾಗಿ ತಗೊಳ್ಬಹುದು ಸರ್. ಈಗಾಗಲೇ ನಮ್ಮ ಉದಾಹರಣೆ ನಾ ಯಾಕೆ ಹೇಳ್ತೀನಿ ಇಷ್ಟು ಸ್ಪಷ್ಟವಾಗಿ ಯಾಕೆ ಹೇಳ್ತೀನಿ ಕೇಳಿದ್ರೆ, ನಮ್ದು ಉತ್ತರ ಕನ್ನಡ ಜಿಲ್ಲೆಯನ್ನು ಹೊರತುಪಡಿಸಿ ನಮ್ದು ಉಡುಪಿ ಮತ್ತೆ ದಕ್ಷಿಣ ಕನ್ನಡದಲ್ಲಿ ತಾಳೆ ಬೆಳೆ ಸರಿ ಸುಮಾರು ನಮ್ಮದೇ ವಾತಾವರಣ ಇದೆ ಸರ್. ಹಾಗಾಗಿ ಅಲ್ಲಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ಫಸಲುಗಳು. ಹಾಗಾಗಿ ನಮ್ಮ ತಾಲೂಕಲ್ಲೂ ಕೂಡ ಅಥವಾ ನಮ್ಮ ಜಿಲ್ಲೆಯಲ್ಲೂ ಕೂಡ ತುಂಬಾ ಇಳುವರಿಯನ್ನು ಬೇರೆ ಉತ್ತಮ ಇಳುವರಿ ಬರುತ್ತಿರುವಂತಹ ರಾಜ್ಯಗಳಿಗೆ ಹೋಲಿಕೆ ಮಾಡಿ ನೋಡ್ಕೊಂಡಾಗ ಅದಕ್ಕಿಂತ ಜಾಸ್ತಿ ಇಳುವರಿ ತರಲಿಕ್ಕೆ ತುಂಬಾ ಅವಕಾಶ ಇದೆ ಸರ್ ಇದರಲ್ಲಿ. ಈ ಉತ್ತರ ಕನ್ನಡ ಜಿಲ್ಲೆ ಎನ್ನುವಂಥದ್ದು ಸಾಂಪ್ರದಾಯಿಕವಾಗಿ ಅಡಿಕೆ ಅಥವಾ ಕಾಳು ಮೆಣಸು ಇಂತಹ ಬೆಳೆಯನ್ನು ಬೆಳ್ಕೊಂಡು ಬಂದಿರುವಂತಹ ಒಂದು ಪ್ರದೇಶ. ಹೌದು ಸರ್. ಈ ಒಪ್ಪಂದ ಕೃಷಿ ಎನ್ನುವಂತಹ ಒಂದು ಹೊಸ ವಿಚಾರ ಏನಿದು ಒಪ್ಪಂದ ಕೃಷಿ? ಒಪ್ಪಂದ ಕೃಷಿ ಅಂದಾಗ ಸರ್ ಇದು ಒಂದು ಸರ್ಕಾರ ಯೋಜನೆ ಆದರೂ ಕೂಡ ಸರ್ ಇದು ಒಂದು ರೈತರಿಗೆ ಒಂದು ಯೋಜನೆ ಸರ್ಕಾರ ಮಟ್ಟದಲ್ಲಿ ಬೆಳೆಸಬೇಕು ಅಂತ ಅವಕಾಶ ಕೊಟ್ಟಾಗ ಅವರಿಗೆ ಮಾರ್ಕೆಟಿಂಗ್ ಕೊಡಬೇಕು ಅನ್ನೋದು ಕೂಡ ಸರ್ಕಾರ ಮಟ್ಟದಲ್ಲಿ ಇದೊಂದು ಇದೆ ನಿರ್ದಿಷ್ಟವಾಗಿ ಮಾಡಿಕೊಡ್ಬೇಕು ಅಂತ ಅರ್ಥ. ಯಾಕೆ ಕೇಳಿದ್ರೆ ಸರ್ ಈಗ ಬಾಕಿ ನಾವು ಅಡಿಕೆ ಬೆಳಿತೀವಿ ಅಥವಾ ತೆಂಗು ಬೆಳಿತೀವಿ ಇನ್ಯಾವ ಇತರ ಯಾವ್ದು ಬೆಳೆಗಳನ್ನು ಬೆಳಿತೀವಿ ಅದಕ್ಕೆ ಲೋಕಲ್ ಮಾರುಕಟ್ಟೆ ವ್ಯವಸ್ಥೆ ಸಿಕ್ಕೇ ಸಿಗುತ್ತೆ. ಈ ತಾಳೆ ಬೆಳೆಗೆ ಅನ್ನುವಂಥದ್ದು ಲೋಕಲ್ ಹೋಗಿ ನಾವು ವ್ಯಾಪಾರ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಇದನ್ನು ಸರ್ಕಾರ ಮಟ್ಟದಲ್ಲಿ ಅದನ್ನ ಒಂದು ತಾಳೆ ಬೆಳೆಯಲ್ಲಿ ಯಾವ ಬೆಳೆ ಅಭಿವೃದ್ಧಿಪಡಿಸಿದೆಯೋ ಯಾವ ಕಂಪನಿಯವರಿಗೆ ಎಕ್ಸ್ಪೀರಿಯನ್ಸ್ ಇದೆಯೋ ಆಯಾ ಕಂಪನಿಗಳನ್ನು ನಮ್ಮ ಇಡೀ ನಮ್ಮ ಭಾರತ ದೇಶದಲ್ಲಿ 4-5 ಕಂಪನಿ ಸೆಲೆಕ್ಟ್ ಮಾಡಿದ್ದಾರೆ. ಆ ತರ ಕಂಪನಿ ಅವರಿಗೆ ಅವರು ಅವಕಾಶ ಇದ್ದು ಅವ್ರದೇ ಆದ ಎಣ್ಣೆ ತೆಗೆಯುವಂತ ಮಿಲ್ ಇದ್ದಿರಬೇಕು ಮತ್ತೆ ಅವರು ತಾಳೆ ಬೆಳೆಯಲ್ಲಿ ಇಷ್ಟು ವರ್ಷದಿಂದ ಕೆಲಸ ಮಾಡ್ಕೊಂಡಿದ್ದಾರೆ. ಅವರಿಗೆ ಸಂಬಂಧಪಟ್ಟಂತ ರೈತರಿಗೆ ಸರ್ವಿಸ್ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಅವರನ್ನೆಲ್ಲ ಸರ್ಕಾರ ಮಟ್ಟದಲ್ಲಿ ಅವರನ್ನ ಮೊದಲು ಪರೀಕ್ಷೆ ಮಾಡಿಸಿಕೊಂಡು ಆಯಾ ಕಂಪನಿಗಳಿಗೆ ಅಲಾಟ್ಮೆಂಟ್ ಮಾಡಿದ್ದಾರೆ. ಹಾಗಾಗಿ ಇದು ಒಪ್ಪಂದ ಕೃಷಿ ಎನ್ನುವಂಥ ತಾಳೆ ಬೆಳೆಗೆ ಬಹಳ ಮಹತ್ವ ಇದೆ. ಹಾಗಾಗಿ ಒಪ್ಪಂದ ಮಾಡಿಕೊಂಡು ಉದಾಹರಣೆಗೆ ನಮ್ಮ ಅಕ್ಕ ಈ ಕರ್ನಾಟಕದಲ್ಲಿ 3 ಕಂಪನಿ ಇದೆ ಸರ್. ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ 3F ಕಂಪನಿ ಎನ್ನುವಂಥದ್ದು ಕೆಲಸ ಇದೆ, ಕಲ್ಪ ವೃಕ್ಷ ಅಂತ ಶಿವಮೊಗ್ಗ ಭಾಗದಲ್ಲಿ ಇದೆ, ಹಾಗೆ ಪತಂಜಲಿ ಅಂತ ಹೇಳ್ಕೊಂಡು ಮೈಸೂರು ಭಾಗದಲ್ಲಿ ಕೆಲಸ ಮಾಡ್ತಿದೆ. ಅಂದ್ರೆ ಇವರು ಎಲ್ಲ ಕಂಪನಿ ಜೊತೆಗೆ ಸರ್ಕಾರದ ಮಟ್ಟದಲ್ಲಿ ಒಪ್ಪಂದ ಮಾಡಿಕೊಂಡು ಆಯಾ ಭಾಗದ ಪ್ರದೇಶವನ್ನು ಅವರೇ ಅಭಿವೃದ್ಧಿಪಡಿಸಿಕೊಂಡು ಅವರಿಗೆ ಸಂಬಂಧಪಟ್ಟ ಹಣ್ಣನ್ನು ಆಯಾ ಭಾಗದ ಹಣ್ಣನ್ನು ಅವರದೇ ಕ್ರಸ್ ಮಾಡುವಂತ ಮಿಲ್ಲಿಗೆ ತಗೊಂಡು ಹೋಗಬೇಕಂತ ಒಪ್ಪಂದ ಆಗಿದೆ ಸರ್. ಅದಕ್ಕೆ ಒಂದೇ ಪ್ರದೇಶದಲ್ಲಿ ಒಂದು 50-100 ಎಕರೆಯಲ್ಲಿ ಇಂತಹ ಒಂದು ತಾಳೆ ಕೃಷಿ ಮಾಡಬೇಕು ಅಥವಾ ಒಬ್ಬೊಬ್ಬರ ವೈಯಕ್ತಿಕವಾಗಿ ಕೂಡ ಒಂದು ಎಕರೆಯಲ್ಲಿ ಮಾಡಬಹುದು ಸರ್? ಇದಕ್ಕೆ ಏನ್ ಗೊತ್ತು ಸರ್, ಇದು ಒಂದು ತಾಳೆ ಬೆಳೆ ಎನ್ನುವಂಥದ್ದು ಮಿನಿ ಕಮ್ಮಿ ಅಂತ ಹೇಳಿದ್ರೆ ಒಬ್ಬ ರೈತ ಒಂದು ಎಕರೆ ಮೇಲ್ಪಟ್ಟ ನಾಟಿ ಮಾಡಬೇಕು ಅಂತ ಹೇಳ್ತಾ ಇದೆ. ಅಂದ್ರೆ ಅದು 9x9 ಮೀಟರ್ ಬರ್ತದೆ, ಒಂದು ಎಕರೆಗೆ ಒಂದು 57 ಗಿಡ ಬರ್ತದೆ. ಯಾಕಂದ್ರೆ ಒಂದೇ ರೈತ ಒಂದೇ ಎಕರೆ ಮಾಡೋದಕ್ಕಿಂತ ನಾವು ಏನ್ ಹೇಳ್ತೀವಿ ಗೊತ್ತಾ, ಇದನ್ನ ನಾವು ಒಂದು ಕ್ಲಸ್ಟರ್ ಮಟ್ಟದಲ್ಲಿ ಒಂದು ಸುತ್ತಮುತ್ತಲಿನ ಭಾಗದಲ್ಲಿ 1 ಎಕರೆ ಆಗಿರ್ಬೋದು, 2 ಎಕರೆ ಆಗಿರ್ಬೋದು, 3 ಎಕರೆ ಆಗಿರ್ಬೋದು, ಎಲ್ಲ ಸಾಮಾನ್ಯವಾಗಿ ಎಲ್ಲಾ ರೈತರು ಸೇರಿಕೊಂಡು ಕಮ್ಮಿ ಅಂದ್ರೆ ಒಂದು 40-50 ಎಕರೆ ಪ್ರದೇಶ ವಿಸ್ತರಣೆ ಆದಾಗ ನಾನು ಮುಂಚಿತವಾಗಿ ಹೇಳಿದ್ದೀನಿ ಸರ್, ಇದು ತಾಳೆ ಬೆಳೆ ಬೆಳೆಯುವುದಕ್ಕಿಂತ ಹೆಚ್ಚಾಗಿ ನಾವು ಬೆಳೆದಾಗ ಒಯ್ಲಿಕ್ಕೆ ಬೇಕಲ್ಲ ಸರ್. ಹಾಗಾಗಿ ಒಂದು 40-50 ಎಕರೆ ಒಂದು ಹೋಬಳಿ ಮಟ್ಟದಲ್ಲಿ ನಾವು ಅಭಿವೃದ್ಧಿಪಡಿಸಿದಾಗ ಅಲ್ಲೇ ಒಂದು ಸಂಗ್ರಹಣಾ ಕೇಂದ್ರ ಆಗ್ತದೆ. ಈಗ ಹಾಲನ್ನು ಡೈರಿ ನೋಡ್ತೀವಿ, ಅದೇ ತರ ಸಂಗ್ರಹಣಾ ಕೇಂದ್ರ ಆದಾಗ ಅಲ್ಲಿ ಎಲ್ಲ ರೈತರು ಒಂದು ಕಡೆ ಒಗ್ಗೂಡಿಸಿ ತಂದು ಕೊಟ್ಟಾಗ ಕಂಪನಿಯವರಿಗೆ ತಗೊಂಡೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ಹಾಗೂ ಎಲ್ಲ ರೀತಿಯಲ್ಲಿ ರೈತರಿಗೂ ಕೂಡ ಒಂದು ಮಾಹಿತಿ ನೀಡಲಿಕ್ಕೆ ಆಗಿರ್ಬೋದು ಅಥವಾ ಕಂಪನಿಯಿಂದ ಬಂದವರು ತಾಳೆ ಗಿಡ ಕೊಡುವಂತೆ ಮಹತ್ವ ಅಲ್ಲ, ಗಿಡದ ಜೊತೆಗೆ ಹೊಸ ಬೆಳೆ ಆಗಿರೋದ್ರಿಂದ ಯಾವ ರೀತಿ ಗಿಡ ನೀರು ಕೊಡಬೇಕು, ಗೊಬ್ಬರ ಕೊಡಬೇಕು, ಆಗ ತಿಂಗಳಿಗೊಮ್ಮೆ ಬಂದು ತೋಟಗಾರಿಕೆ ಇಲಾಖೆಯ ಜೊತೆಗೆ ಕಂಪನಿಯವರು ಒಂದು ಸಮಗ್ರ ಮಾಹಿತಿ ನೀಡಬೇಕಾಗ್ತದೆ. ಈ ಎಲ್ಲ ಉದ್ದೇಶದಿಂದ 1 ಎಕರೆ ಮೇಲ್ಪಟ್ಟು ಹೆಚ್ಚಿನ ಮಟ್ಟ ಎಲ್ಲೂ ಕೂಡ ಎಷ್ಟು ಕೂಡ ಬೆಳಿಬಹುದು. ಹಾಗೆ ಎಲ್ಲರೂ ಸೇರಿ ಒಂದು ಹೊಂದಾಣಿಕೆ ಮಾಡಿಕೊಂಡು ಗುಂಪು ಮಟ್ಟದಲ್ಲಿ ಬೆಳೆದಾಗ ಒಂದು ಬಹುವಾರ್ಷಿಕ ಬೆಳೆಯಾಗಿ ಮಿಶ್ರ ಬೆಳೆಯಾಗಿ ಬಾಕಿ ಬೆಳೆಗಳಿಗೆ ಇದನ್ನು ಬೆಳೆಯುವುದು ತುಂಬಾ ಉತ್ತಮ ಅಂತ ಹೇಳ್ತೀನಿ ಸರ್. ಈ ಸಂದರ್ಭದಲ್ಲಿ ಈಗ ತಾಳೆ ಬೆಳೆಯ ಕೃಷಿಯ ನಮ್ ಬೇರೆ ಜಿಲ್ಲೆಗೆ ಹೋಲಿಕೆ ಮಾಡಿ ನೋಡಿದಾಗ ಹೇಳ್ತಿದ್ದೀನಿ, ಈ ಅಲ್ಪಾವಧಿ ಬೆಳೆ ಬೆಳೆದು 3 ತಿಂಗಳಲ್ಲಿ ಬೆಳೆದಿರುವಂತದ್ದು, 6 ತಿಂಗಳು ಬೆಳೆದಿರುವಂತದ್ದು, ಉದಾಹರಣೆ ಕಬ್ಬು ಬೆಳಿತೀವಿ ನಾವು ಬೆಳಗಾವಿ ಉತ್ತರ ಕರ್ನಾಟಕಕ್ಕೆ ಹೋದಾಗ, ಅದಕ್ಕೆ ಹೋಲಿಕೆ ಮಾಡಿ ನೋಡಿದಾಗ ಒಂದು 3 ವರ್ಷ ತಾಳೆ ಬೆಳೆಯನ್ನ ಕಾಯ್ಬೇಕಾಗ್ತದೆ. ಆಗ ನಮ್ದಿದು ಮಲೆನಾಡು ಪ್ರದೇಶದಲ್ಲಿ 3 ವರ್ಷ ಕಾಯುವುದು ಅಂತಂದ್ರೆ ಏನು ದೊಡ್ಡ ವಿಷಯ ಅಲ್ಲ, ನಾವು ಅಡಿಕೆ ಬೆಳಿತೀವಿ, ತೆಂಗು ಬೆಳಿತೀವಿ, ಆಗ 3 ವರ್ಷ ಕಾಯುವುದು ದೊಡ್ಡ ವಿಷಯ ಅಂತ ನಾನು ಹೇಳುವುದಿಲ್ಲ. ಆದ್ರೂ ಕೂಡ ಏನಾಗುತ್ತೆ ಅಂದ್ರೆ ಸರ್, ಅದರದೇ ಆದ ನಿರ್ವಹಣೆ ಸಾಮಾನ್ಯ ಮಟ್ಟ ಯಾವುದೇ ಬೆಳೆಗೆ ರೋಗನೇ ಇಲ್ಲ ಸಮಸ್ಯೆನೇ ಇಲ್ಲ ಅಂತ ಹೇಳುದು ತಪ್ಪಾಗ್ತದೆ. ಆಯಾ ಮಟ್ಟಕ್ಕೆ ವಾತಾವರಣಕ್ಕೆ ತಕ್ಕಂತ ಸಣ್ಣ ಪುಟ್ಟ, ಉದಾಹರಣೆಗೆ ಪ್ರಾರಂಭ ಹಂತದಲ್ಲಿ ತೆಂಗಿನ ಮರಕ್ಕೆ ಬಂದಾಗ ಒಂದು ರೈನೋಸರಸ್ ಅಂತ ಕೆಂಪು ಕಪ್ಪು ಮುತ್ತಿ ದುಂಬಿ ಬರ್ತದೆ, ಅದು ತಿನ್ನು ಅವಕಾಶ ಇರುತ್ತೆ. ಅವಾಗ ಟ್ರ್ಯಾಪರ್ ಇಟ್ಟುಕೊಂಡು ಅದಕ್ಕೆ ಕೆಲವೊಂದು ಏನೋ ಅದರದೇ ಆದ ಒಂದು ಔಷಧಿಯನ್ನು ಹಾಕೊಂಡು ನಿಯಂತ್ರಣ ಮಾಡಬೇಕು. ಇದರ ಸಾಮಾನ್ಯ ರೋಗದ ಸಮಸ್ಯೆಗಳು ಈ ಎಲ್ಲ ಬೆಳೆಗಿದ್ದಾಗ ಇದಕ್ಕೂ ಕೂಡ ಇದೆ. ಹಾಗಂತ ಬೇರೆ ಬೆಳೆಗೆ ಹೋಲಿಕೆ ಮಾಡಿ ನೋಡಿದಾಗ ದೊಡ್ಡ ಮಟ್ಟದ ಸಮಸ್ಯೆ ಇಲ್ಲಿವರೆಗೆ ಈ ಬೆಳೆಗೆ ಎದ್ದು ಕಾಣ್ತಾ ಇಲ್ಲ ಸರ್. ಈಗ ಬೇರೆ ಪ್ರದೇಶಗಳಲ್ಲಿ ಇಂಥ ಒಂದು ತಾಳೆ ಬೆಳೆಯನ್ನ ಬೆಳೆದಂತವರು ಗಂಡು ಹೂವಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಅಂತ ಒಂದು ಕಂಪ್ಲೇಂಟ್ ಇದೆ, ಇದ್ರ ಬಗ್ಗೆ ಏನ್ ಹೇಳ್ತೀವಿ ಸರ್? ಏನ್ ಗೊತ್ತು ಸರ್, ಗಂಡು ಹೂವು ಅಂತ ಹೇಳಿದ್ರೆ ಸರ್, ಒಂದು ಇದ್ರ ತಾಳೆ ಗಿಡದಲ್ಲಿ ಮುಂಚಿತವಾಗಿ ನಾನು ಹೇಳ್ತೀನಿ, ಅದೇ ನನಗೆ ಸ್ಪಷ್ಟವಾಗಿ ಹೇಳುವಾಗ ಅಂದ್ರೆ, ತಾಳೆ ಬೆಳೆಯನ್ನ ನಾವು ಯಾವುದೋ ಒಂದು ಭಾಗದಲ್ಲಿ ತಗೊಂಡು ಹೋಗಿಕೊಂಡು 1 ಎಕರೆ 2 ಎಕರೆನೋ ನಾಟಿ ಮಾಡಿದಾಗ ಗಂಡು ಹೂವಿನ ಸಮಸ್ಯೆಯಲ್ಲಿ 3-4 ವ್ಯತ್ಯಾಸ ಕಾರಣಗಳಿದೆ. ಗಂಡು ಹೂವಿನ ಸಂಖ್ಯೆಗಳು ಜಾಸ್ತಿ ಆಗಿರ್ಬೋದು. ಯಾಕೆ ಅಂತ ಹೇಳಿದ್ರೆ, ಈ ತಾಳೆ ಬೆಳೆಯನ್ನಂತದ್ದು ಅದು ಪರಾಗಸ್ಪರ್ಶ ಅಗತ್ಯ ಇದ್ದಿರುತ್ತದೆ. ಹಾಗಾಗಿ ಅದೇ ನಾವು ಹೇಳಿದ್ದೀನಿ ಸರ್, ಒಂದೇ ಕ್ಲಸ್ಟರ್ ಮಟ್ಟದಲ್ಲಿ 16 ಪ್ಲಾಟ್ ಗಳಾದಾಗ ಒಂದೇ ಗಿಡದಲ್ಲಿ ಹೆಣ್ಣು ಮತ್ತು ಗಂಡು ಗಿಡ ಅಂತ ತಾಳೆ ಗಿಡದಲ್ಲಿ ಇದ್ದಿರುವುದಿಲ್ಲ, ಒಂದೇ ಗಿಡದಲ್ಲಿ ಈಗ ಹೆಣ್ಣು ಮತ್ತು ಗಂಡು ಬಂದಿರುತ್ತದೆ. ಹಾಗಾಗಿ ಗಂಡು ಬಂದಿರುವಾಗ ಅಲ್ಲಿ ಇನ್ನೊಂದು ಪರಾಗಸ್ಪರ್ಶ ಆಗ್ಲಿಕ್ಕೆ ಇನ್ನೊಂದು ನಮ್ದು ಹೆಣ್ಣು ಗೊನೆ ಅಲ್ಲಿ ಇಲ್ಲ ಅಂತ ಹೇಳಿದಾಗ, ಅಥವಾ ಹೆಣ್ಣು ಗೊನೆ ಬಂದಾಗ ಗಂಡು ಇಲ್ಲ ಅಂತ ಹೇಳಿದಾಗ ಪರಾಗಸ್ಪರ್ಶ ಆಗಿರುವುದಿಲ್ಲ. ಆವಾಗ ಏನಾಗ್ತದೆ, ನಮ್ದು ಪರಾಗಸ್ಪರ್ಶ ಆಗದೇನೆ ಗಂಡುಗಳು ಬಿದ್ದು ಹೋಗ್ತದೆ. ಇನ್ನೊಂದು ಏನ್ ಮಾಡ್ತಾರೆ, ಎಲ್ಲೋ ತಗೊಂಡು ತಾಳೆ ಬೆಳೆ ನಾಟಿ ಮಾಡ್ತಾರೆ, ಅದಕ್ಕೆ ಸರಿಯಾಗಿ ನೀರು ವ್ಯವಸ್ಥೆ ಮಾಡಿರುವುದಿಲ್ಲ, ಆವಾಗ ಕೂಡ ಗಂಡುಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ನೀರು ವ್ಯವಸ್ಥೆ ಮಾಡಿರ್ಬೋದು, ಅಥವಾ ಅದಕ್ಕೆ ಸಂಬಂಧ ರೆಕಮೆಂಡ್ ಡೋಸ್ ಗೊಬ್ಬರಗಳು ಇಂತಿಷ್ಟು ಪ್ರಮಾಣ ಗೊಬ್ಬರ ಕೊಡಬೇಕು ಅಂತ ಇದ್ದಿರುತ್ತೆ, ಆ ಗೊಬ್ಬರ ಕೊಡದೇ ಇರಬಹುದು, ಆವಾಗಲೂ ಕೂಡ ಗಂಡುಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಇನ್ನು ಕೆಲವು ಕಡೆ ಏನ್ ಮಾಡ್ತಾರೆ ಕೇಳಿದ್ರೆ, ನಾಟಿ ಮಾಡಿರ್ತಾರೆ ತಾಳೆ ಗಿಡದ ಬೇರೆ ಅನ್ನುವಂಥದ್ದು, ಅದಕ್ಕೆ ತಲೆ ಕೂದಲಿಂದ ಫೈಬರ್ ರೂಟ್ಸ್ ಅಂತ ಹೇಳ್ತಾರೆ, ಅದು 5-6 ಇಂಚ್ ಮಾತ್ರ ಇದ್ದಿರುತ್ತದೆ. ಆವಾಗ ಇವ್ರು ಏನಂತ ಕೆಲವು ಜನ ಟ್ರ್ಯಾಕ್ಟ್ ಓಡಿಸೋದು ಆಗಿರ್ಬೋದು, ಇನ್ಯಾವುದೋ ಪಿಕಾಸಿ ಗುದ್ದಲಿಯಿಂದ ಅಗತ್ಯ ಮಾಡುವಂಥದ್ದು ಈ ಕೆಲಸ ಮಾಡ್ತಾರೆ. ಇನ್ನು ಕೆಲವರು ಏನ್ ಮಾಡ್ತಾರೆ ಕೇಳಿದ್ರೆ, ತಾಳೆ ಗಿಡದ ಗರಿಗಳನ್ನು ಕಟ್ ಮಾಡುವಂಥದ್ದು. ಈ ತರ ಕಾರಣದಿಂದ ಗಂಡುಗಳ ಸಂಖ್ಯೆ ಜಾಸ್ತಿ ಆಗ್ಬೋದು. ಇವನ್ನ ಬಿಟ್ಟಿದ್ರೆ ಸರಿಯಾಗಿ ಅದಕ್ಕೆ ಬೇಕಾಗಿರುವ ಒಂದು ಪೋಷಕಾಂಶವನ್ನು ಸರಿಯಾಗಿ ಕೊಟ್ಟು, ಅದು ಕಂಪನಿ ಅಥವಾ ತೋಟಗಾರಿಕೆ ಇಲಾಖೆಯಿಂದ ಯಾವ ಮಾರ್ಗದರ್ಶನ ನೀಡಿದರು ಆ ರೀತಿಯಲ್ಲಿ ಸರಿಯಾಗಿ ಇವರು ಮಾಡಿದಾಗ ಗಂಡುಗಳ ಸಂಖ್ಯೆ ಜಾಸ್ತಿ ಆಗಲಿಕ್ಕೆ ಅವಕಾಶನೇ ಇಲ್ಲ. ಆದ್ರೆ ಒಂದು ಗಿಡದಲ್ಲಿ 1 ವರ್ಷಕ್ಕೆ 24 ಗರಿ ಬಿಡ್ತದೆ, 24 ಗರಿ ಬಿಟ್ಟಾಗ ಅದರಲ್ಲಿ 10-15 ಹೆಣ್ಣು ಗೊನೆ ಬಿಡ್ತದೆ, ಒಂದು 8-10 ಗೊನೆ ಗಂಡು ಬಿಡ್ತದೆ, ಅದು ಬಂದು ಪರಾಗಸ್ಪರ್ಶವಾಗಿ ಬಿದ್ದು ಹೋಗ್ತದೆ. ಹಾಗಾಗಿ 24 ಗರಿಯಲ್ಲಿ ನಮಗೆ ಒಳ್ಳೆ ಹಣ್ಣು ಕೊಡುವಂತದ್ದು 15 ಗೊನೆ ಕೊಟ್ಟಿದ್ರು ಕೂಡ, ನಮಗೆ 20 ಕೆಜಿ ತೂಗುವಂತ ಒಂದು 15 ಗೊನೆ ಕೊಟ್ಟಿದ್ರು, ಒಂದು ಗಿಡದಿಂದ ನಮಗೆ 3 ಕ್ವಿಂಟಲ್ ಫಸಲ್ ಸಿಗ್ದಂಗೆ ಆಯ್ತು. 3 ಕ್ವಿಂಟಲ್ ಅಂತ ಹೇಳಿದ್ರು ಕೂಡ ಈಗ ನೀರು ಒಂದು ವಿಜಿಪಿ ಬೆಂಬಲ ಬೆಲೆನೇ ಸರ್ಕಾರ ಮಟ್ಟದಲ್ಲಿ ಇದೆ, 1500 ರೂಪಾಯಿ ಕೆಜಿಗೆ ಇದೆ, ಅಂದ್ರೆ 10 ಗೆ 15,000 ಇದೆ, ಒಂದು ಕ್ವಿಂಟಲ್ 1.5 ಸಾವಿರ ಆದಂಗೆ ಆಯ್ತು, 3 ಕ್ವಿಂಟಲ್ಗೆ 4.5 ಸಾವಿರ ರೂಪಾಯಿ ಬಂದಂಗೆ ಆಯ್ತು. ನಮ್ಗೆ 500 ರೂಪಾಯಿ ಖರ್ಚು ವೆಚ್ಚ ತೆಗೆದ್ರು ಕೂಡ 4,000 ರೂಪಾಯಿ ಪಾಯಿದ್ಯನ ಒಂದು ತಾಳೆ ಗಿಡದ ನಾವು ತಗೊಳ್ಬಹುದು. ಈಗ ಪ್ರಾರಂಭಿಕ ವರ್ಷಗಳಲ್ಲಿ 2-3 ವರ್ಷದಲ್ಲಿ ಮಿಶ್ರ ಬೆಳೆಯನ್ನು ಬೆಳೆಯೋದಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರೆ ಈ ಬಗ್ಗೆ ಹೇಳಿ. ಹೌದು ಸರ್, ಇದು ಏನ್ ಗೊತ್ತಾ, ತಾಳೆ ಗಿಡ ಅನ್ನೋದು ಸಾಮಾನ್ಯವಾದ ನಿಮಗೆ ನಾನು ಹೇಳಿದ್ದೀನಿ ಸರ್, 30 ಪೀಟ ದೂರ ಇದೆ ಒಂದು ಗಿಡದಿಂದ ಗಿಡಕ್ಕೆ, 30 ಪೀಟ ದೂರದಲ್ಲಿ ಇದ್ದಿರೋದ್ರಿಂದ ಇದಕ್ಕೆ ಈ ತಾಳೆ ಬೆಳೆಗೆ ಸಮಸ್ಯೆ ಕೊಡ್ತಿರುವಂತ ಅದರದೇ ಆಗಿರುವಂತಹ ಮಿಶ್ರ ಬೆಳೆಯನ್ನು ಈ ಬೆಳೆಯಲ್ಲಿ ತುಂಬಾ ಅವಕಾಶ ಇದೆ. ಉದಾಹರಣೆಗೆ ಹೇಳ್ಬೇಕು ಅಂತ ಹೇಳಿದ್ರೆ, ನಾವು ಬಾಳೆಯನ್ನು ಬೆಳಿಬಹುದು, ಅದರಲ್ಲಿ ಪೈನಾಪಲ್ ಬೆಳಿಬಹುದು, ತರಕಾರಿ ಬೆಳೆಗಳನ್ನು ಬೆಳಿಬಹುದು. ಯಾಕಂದ್ರೆ 2-3 ವರ್ಷ ಸಾಮಾನ್ಯ ಬೆಳೆಯನ್ನು ಅಂತರ 30 ಪೀಟ್ ದೂರ ಇರುವುದರಿಂದ 3 ವರ್ಷದ ಅಂತರ ಬೆಳೆಯನ್ನು ತುಂಬಾ ಇದ್ರೆ ಚೆನ್ನಾಗಿ ಬೆಳಿಲಿಕ್ಕೆ ಅವಕಾಶ ಇದೆ. 3 ವರ್ಷ ಉದಾಹರಣೆಗೆ ಬಾಳೆ ಅತ್ಯಂತ ಉತ್ತಮವಾದ ಬೆಳೆ ಅಂತರ ಬೆಳೆಯಲ್ಲಿ. ಯಾಕೆ ಅಂತ ಹೇಳಿದ್ರೆ, ನಾವು ಬಾಳೆ ಮಾಡ್ಲಿಕ್ಕೆ ಹೋದಾಗ ನಾವು ಆಗಾಗ ನಿರ್ವಹಣೆ ಮಾಡ್ತಾ ಇರ್ತೀವಿ, ಮೇಲ್ಗೊಬ್ಬರ ಕೊಡ್ತಾ ಇರುವಂತದ್ದಾಗಿರ್ಬೋದು, ಬಂದಿರುವಂತ ಮರಿಯನ್ನು ತೆಗಿತಾ ಇರುವಂತದ್ದು, ಈ ತರ ಬೆಳೆಗಳನ್ನ ನಾವು ಬಾಳೆಯಿಂದ ಹೆಚ್ಚಿನ ಮಾಡ್ತಾ ಇರ್ತೀವಿ. 3 ವರ್ಷಕ್ಕೆ ಬಾಳೆ ಸಾಮಾನ್ಯವಾಗಿ ಅದು ಇಳುವರಿ ಕಮ್ಮಿ ಆಗ್ತದೆ, ಬಾಳೆಯನ್ನು 3 ವರ್ಷ ತೆಗೆದು ಬಿಡ್ತೀವಿ. 3 ವರ್ಷ ತೆಗೆದುಕೊಳ್ಳೆ ತಾಳೆಗಳ ಇಳುವರಿ ನಿರಂತರವಾಗಿ ಹೆಚ್ಚಿನ ಮಟ್ಟದಲ್ಲಿ ಪ್ರಾರಂಭದಲ್ಲಿ ಸ್ಟಾರ್ಟ್ ಆಗಿಬಿಡ್ತದೆ. ಹಾಗಾಗಿ ಪ್ರಾರಂಭದಲ್ಲಿ 3 ವರ್ಷದಲ್ಲಿ ಕೂಡ ಅಂತರ ಬೆಳೆ ಬೆಳಿಬಹುದು. ಇನ್ನೊಂದು ವಿಶೇಷ ಅಂತ ಆದ್ರೆ, 7 ವರ್ಷ ಆದ ಮೇಲೂ ಕೂಡ ಇದರಲ್ಲೂ ಕೂಡ ಇನ್ನೂ ಬೇರೆ ಅಂತರ ಬೆಳೆ ಬೆಳಿಲಿಕ್ಕೆ ಅವಕಾಶ ಇದೆ. ಕೋಕೋ ಬೆಳಿಬಹುದು, ಅದು ಇನ್ನು ಕೆಲವೊಂದು ಕಾಳುಮೆಣಸನ್ನು ಕೂಡ ತಾಳೆ ಗಿಡಕ್ಕೆ ಕೂಡ ಹಬ್ಬಿಸಿ ಕೊಡಬಹುದು. ಈ ತರ ನಮ್ಮ 16 ಪ್ರಾಡಕ್ಟ್ ತುಂಬಾ ರೈತರು ಮಾಡಿ ಅಭಿವೃದ್ಧಿ ಮಾಡಿ ಸಕ್ಸಸ್ ಪಡೆದಂತ ರೈತರು ಕೂಡ ತುಂಬಾ ಜನ ಇದ್ದಾರೆ ಸರ್. ಈ ಬೆಳೆಯಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಏನಾದ್ರು ಸಮಸ್ಯೆ ಉಂಟಾ? ಕಾಡು ಪ್ರಾಣಿ ಹಾವಳಿ ಅಂತ ಹೇಳಿ ಸಾಮಾನ್ಯ ಸಮಸ್ಯೆ ಇದೆ. ಪ್ರಾರಂಭದಲ್ಲಿ ಹೇಳಬೇಕು ಅಂತಂದ್ರೆ, ನಾವು ನಾಟಿ ಮಾಡುವಾಗ ಈಗ ನಾವು ಕಣೆಯಂದಿ ಅಂತ ಹೇಳ್ತಾರೆ, ಮುಳ್ಳೆ ನಮ್ಮ ಮುಳ್ಳನ್ ಕಡೆ ಮುಳ್ಳೆ ಕಣೆಯಂದಿ ಅಂತ ಇಲ್ಲಿ ಮುಳ್ಳಂದಿ ಅಂತ ಹೇಳ್ತಾರೆ, ಫರ್ಕಿ ಬಣ್ಣ ಹೇಳ್ತಾವಲ್ಲ, ಅದು ನಾಟಿ ಮಾಡುವಾಗ ತೆಂಗಿನ ಗಿಡಕ್ಕೆ ಸಾಮಾನ್ಯ ಕೊಟ್ಟಾಗ ಅದು ಕೂಡ ಸಣ್ಣ ಸಮಸ್ಯೆ ಕೊಡ್ತದೆ. ಅದಕ್ಕೆ ತೆಂಗಿನಕಾಯಿ ತಿನ್ನೋ ರೀತಿಯಲ್ಲಿ ಬರ್ಲಿಕ್ಕೆ ಹೋಗ್ತದೆ. ಅದಕ್ಕೆ ನಾವು ಚಿಕನ್ ಮೆಸ್ ಹಾಕಿ ನಾಟಿ ಮಾಡಿ ಅಂತ ಹೇಳ್ತೀವಿ, ಕೆಲವು ಡಬ್ಬಿ ಹಾಕಿ ನಾಟಿ ಮಾಡಿ ಅಂತ ಹೇಳ್ತೀವಿ. ಇದು ಪ್ರಾರಂಭದಲ್ಲಿ 1-2 ವರ್ಷ ಬೇಕಾಗ್ತದೆ. ಆಮೇಲೆ ಗಿಡ ತೆಂಗಿನ ಮರಕ್ಕಿಂತ ಸ್ಪೀಡ್ ಬೆಳೆಯೋದ್ರಿಂದ 2ನೇ ವರ್ಷದಲ್ಲಿ ಅದರ ದಪ್ಪ ಗರ್ತ್ ಅನ್ನುವಂಥ ದಪ್ಪ ಬಂದಿರುವುದಿಲ್ಲ, ಆಮೇಲೆ ಸಮಸ್ಯೆ ಇದ್ದಿರುವುದಿಲ್ಲ. ಆಮೇಲೆ ಇಳುವರಿ ಬರ್ಲಿಕ್ಕೆ ಪ್ರಾರಂಭ ಆದ್ಮೇಲೆ 3 ವರ್ಷಕ್ಕೆ ತಾಳೆ ಗಿಡದ್ದು ನಮ್ಮ ಅಡಿಕೆಗೋ ತೆಂಗಿಗೆ ಹೋಲಿಕೆ ಮಾಡಿ ನೋಡಿದಾಗ ಇದು ಕಾಡ ಸಮಸ್ಯೆ ಅಂದ್ರೆ ಕಣೆ ಅಂದ್ರೆ ಮುಳ್ಳಂದಿ ಬಂದು ಹಣ್ಣು ತಿನ್ನುವಂಥದ್ದು, ಹಂದಿ ಬಂದು ತಿನ್ನುವಂಥ ಸಮಸ್ಯೆಗಳಿದೆ. ಅದಕ್ಕೆ ನಾವೇನ್ ಹೇಳ್ತೀವಿ ರೈತರಿಗೆ, ಪ್ರಾರಂಭದ 3-4 ವರ್ಷಕ್ಕೆ ಸಾಮಾನ್ಯ ಅದಕ್ಕೆ ರಕ್ಷಣೆಗೋಸ್ಕರ ಬೇಲಿ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ. ಉದಾಹರಣೆ ಕೆಲವು ಜನಕ್ಕೆ ನಾವು ಹೇಳ್ತೀವಿ ಗ್ರೀನ್ ನೆಟ್ ಹಾಕೊಳ್ಳಿ, ಅದ ಈ ತರ ಜನ ವ್ಯವಸ್ಥೆ ಮಾಡ್ಕೊಂಡು ಹಣ್ಣು ತಿನ್ನು. ಸಣ್ಣ ಸಮಸ್ಯೆ ಇದೆ, ಅದೇನು ದೊಡ್ಡ ಸಮಸ್ಯೆ ಅಂತ ಹೇಳುವುದಿಲ್ಲ. ಹಣ್ಣು ಬಂದಾಗ ಮಾತ್ರ ತಿನ್ನತ್ತೆ. ನಾವೇನು ಒಂದು ತೋಟದಲ್ಲಿ ಹಣ್ಣು ಬರ್ಲಿಕ್ಕೆ ಪ್ರಾರಂಭ ಆದಾಗ ತಿಂಗಳಲ್ಲಿ 2 ಸರಿ ಹಣ್ಣಿನ ಗೊನೆಯನ್ನು ಕಟ್ ಮಾಡ್ತಾ ಇರ್ತೀವಿ. ಹಾಗಾಗಿ ಹಣ್ಣು ಬಂದಿರೋ ಗೊನೆಯನ್ನು ಆಗಾಗ ತೆಗಿತಿರುವುದರಿಂದ ನಮ್ಗೆ ದೊಡ್ಡ ಮಟ್ಟದಲ್ಲಿ ಲಾಸ್ ಆಗುವುದಿಲ್ಲ. ಹಾಗಾಗಿ ಆ ತರ ಸಣ್ಣ ಪಟ್ಟ ಅದು ಕೂಡ ಲಾಸ್ ಆಗಬಾರ್ದು ಅಂತ ಗೊತ್ತಾಗಿದೆ. ಸುತ್ತು ಏನಾದ್ರು ಒಂದು ಚಿಕನ್ ಮೆಸ್ ಆಗಿರ್ಬೋದು, ತಂತಿ ಬೇಲಿ, ಈ ತರ ತಾತ್ಕಾಲಿಕ ಬೇಲಿ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಹಾಗೆ ದೊಡ್ಡ ಮಟ್ಟದ ಸಮಸ್ಯೆ ಇದಕ್ಕೆ ಬೇರೆ ಬೆಳೆಗೆ ಏನು ಹೋಲಿಕೆ ಬಂದು ನೋಡಿದ್ರೆ ಕಾಣಿಸ್ತಿಲ್ಲ ಅಂತ ಹೇಳ್ಬೋದು ಸರ್. ತಾಳೆಹಣ್ಣಿನ ಗೊಂಚಲನ ಒಂದು ಕೊಯ್ಲು ಮಾಡುವಂತಹದ್ದು ಮತ್ತು ಮಾರುಕಟ್ಟೆ ವ್ಯವಸ್ಥೆ. ಹೌದು ಸರ್, ತಾಳೆಗೊನೆ ಗೊಂಚಲ ಕೊಯ್ಲು ಮಾಡುವಂತ ಹೇಳಿದ್ರೆ ಸರ್, ನಾವು ಅದು ಒಂದು ಇದು ನೇರಳೆ ಹಣ್ಣಿನ ಕಲ್ಲಿರುತ್ತೆ, ಕಾಯಿ ಬಂದಾಗ ನೇರಳೆ ಹಣ್ಣಿನ ಕಲ್ಲಿಂದ ಕೆಂಪು ಬಂದು ಅದೊಂದು ಒಂದು ಗೊಂಚಲಲ್ಲಿ 1,500-2,000 ಹಣ್ಣಿರುತ್ತೆ ಸಾಮಾನ್ಯ ಮಟ್ಟಿಗೆ. ಅದು ಒಂದು 15 ದಿವಸಕ್ಕೊಮ್ಮೆ ಬರ್ತಾ ಹಣ್ಣು ಆಗ್ತಾ ಇರ್ತದೆ. ಹಣ್ಣಾಗಿ ಒಂದು ಬಂಚಿನ ಗೊನೆಯಿಂದ ಒಂದು 8-10 ಹಣ್ಣು ಕೆಳಗೆ ಬೀಳಿಕ್ ಪ್ರಾರಂಭ ಆಗ್ತದೆ. ಆವಾಗ ಆ ಗೊನೆಯನ್ನು ಕಟಿಂಗ್ ಮಾಡಬೇಕು, ಕತ್ತರಿಸಬೇಕಾಗ್ತದೆ. ಈಗ ಇನ್ನೊಂದು ವಿಶೇಷ ತಗೊಳ್ಬೇಕು ಅಂತ ಹೇಳಿದ್ರೆ ಸರ್, ನಾವು ಆವಾಗಲೇ ಅದು ಗ್ರೇಡಿಂಗ್ ಮಾಡೋ ಬಗ್ಗೆ ಮಾತಾಡಿದ್ವಿ. ಈ ತಾಳೆ ಬೆಳೆಯಲ್ಲಿ ಸರಿಯಾಗಿ ಒಂದು ಗೊನೆ ಹಣ್ಣಾಗಿ ನಾವು ಕಟ್ ಮಾಡಿದ್ಮೇಲೆ ಇದರಲ್ಲಿ ಯಾವ್ದ್ರದ್ದು ಗ್ರೇಡಿಂಗ್ ಅಗತ್ಯತೆ ಇರುವುದಿಲ್ಲ. ಒಂದು ಗೊನೆಯಲ್ಲಿ ಅದು ಹೇಳಿದ್ರೆ ಹಣ್ಣು ನೇರಳೆ ಹಣ್ಣಿಂದ ಅದು ಕೆಂಪು ಕಲರಿಗೆ ಬಂದು 4-6 ಹಣ್ಣು ಬೀಳುತ್ತದೆ ಒಂದು ಗೊಂಚಲಿಂದ. ಆ ಗೊನೆಯನ್ನ ಕಟ್ ಮಾಡಿದ್ರೆ ಆಯ್ತು, ಅದರಲ್ಲಿ ಗ್ರೇಡಿಂಗ್ ಇಲ್ಲ. ಆ ಗೊನೆಯನ್ನು ಮಾತ್ರ ಕಟ್ ಮಾಡಿ ಸಂಗ್ರಹಣೆ ಕೇಂದ್ರಕ್ಕೆ ರೈತರು ತಂದುಕೊಡುವಂತದ್ದು. ಮತ್ತೆ ಒಮ್ಮೆ ಹಣ್ಣು ಬರ್ಲಿಕ್ಕೆ ಪ್ರಾರಂಭ ಆದ್ಮೇಲೆ ತಿಂಗಳಿಗೆ 2 ಸರಿ ಕಟಿಂಗ್ ಬರ್ತದೆ, ಒಂದು ತಿಂಗಳ ಮೊದಲ ವಾರದಲ್ಲಿ ಆಮೇಲೆ ಕೊನೆ ವಾರದಲ್ಲಿ. ವರ್ಷಕ್ಕೆ 24 ಸಾರಿ ಒಂದು ತೋಟದಲ್ಲಿ ಹಣ್ಣಿನ ಗೊನೆ ಕಟ್ ಆಗಿ ಬರ್ತದೆ. ಹಾಗಾಗಿ ವರ್ಷದ 12 ತಿಂಗಳು ರೈತರಿಗೆ ಬಹುವಾರ್ಷಿಕ ಬೆಳೆಯಾಗಿ ವರ್ಷದ 12 ತಿಂಗಳು ಫಸಲನ್ನು ತಾಳೆ ಬೆಳೆಯಲ್ಲಿ ತಗೊಳ್ಬಹುದು. ವರ್ಷದ 12 ತಿಂಗಳು ಫಸಲು ಬರುವಂತ ಬೆಳೆ ನಮ್ಮ ತಾಳೆ ಬೆಳೆ ಬಿಟ್ಟಿದ್ರೆ ಇತರ ಯಾವ ಬೆಳೆಯಲ್ಲೂ ನಮಗೆ ಯಾವ ತರ ಸಿಗ್ಲಿಕ್ಕೆ ಚಾನ್ಸ್ ಇಲ್ಲ. ನಮ್ಗೆ ಸರ್ಕಾರಿ ನೌಕರಿ ಪಗಾರ ಬಂದಾಗ ರೈತರ ಖಾತೆ ಹಣ ಜಮಾ ಆಗ್ತಾ ಇರ್ತದೆ. ವರ್ಷದ 12 ತಿಂಗಳು ಫಸಲು ಬರುವಂತ ಬಹುವಾರ್ಷಿಕ ಬೆಳೆ ಸರ್. ಈಗ ಈ ಬೆಳೆಯ ಒಂದು ವಿಸ್ತರಣೆಗೆ ಬಗ್ಗೆ ತೋಟಗಾರಿಕೆ ಇಲಾಖೆ ಸಾಕಷ್ಟು ಪ್ರೋತ್ಸಾಹವನ್ನು ಕೊಡ್ತಾ ಇದೆ ಸರ್, ಈ ಬಗ್ಗೆ ಹೇಳಿ. ತೋಟಗಾರಿಕೆ ಇಲಾಖೆಯಿಂದ ಸರ್ ಇದು ಏನು ಗೊತ್ತಾ, ಕೇಂದ್ರ ಸರ್ಕಾರದ ಯೋಜನೆ ಆಗಿರುವುದ್ರಿಂದ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಯೋಜನೆ ಆಗಿರುವುದರಿಂದ ನಾವು ಹೇಳಿದಾಗ ಒಂದು ಕಂಪನಿಗೆ ಒಪ್ಪಂದ ಮಾಡ್ಕೊಂಡಿದೆ ಅಂತ ಹಾಕೊಂಡು. ಒಪ್ಪಂದ ಮಾಡ್ಕೊಳ್ಳೋದು ಮೂಲ ಉದ್ದೇಶ ಅಂತ ಹೇಳಿದ್ರೆ ಆ ಕಂಪನಿಯವರು ಹಣ್ಣನ್ನು ತಕೊಂಡೋಗಿ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಆ ರೈತರು ಹಣ್ಣನ್ನು ತಕೊಂಡೋಗಿ ಅವರಿಗೆ ಹಣ ಕೊಡಬೇಕು ಅಂತ ಹೇಳ್ಕೊಂಡು. ಆ ಯೋಜನೆ ಅನ್ನುವುದು 100ಕ್ಕೆ 100ರಷ್ಟು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆ. ಉತ್ತೇಜನ ಮಾಡಿ ಆ ಬೆಳೆಗೆ ಬೇಕಾಗಿರುವ ಗಿಡ ಕೊಡೋದಾಗಿರ್ಬೋದು, ಅದಕ್ಕೆ ರಾಸಾಯನಿಕ ಗೊಬ್ಬರ ಆಗಿರ್ಬೋದು, ಅಥವಾ ಯಾವುದು ಸಾವಯವ ಗೊಬ್ಬರ ಕೊಡುವಂತದ್ದಾಗಿರ್ಬೋದು, ತೋಟಗಾರಿಕೆ ಇಲಾಖೆ ಮುಖಾಂತರ ಒಪ್ಪಂದ ಮಾಡಿಕೊಂಡು ಕಂಪನಿ ಮುಖಾಂತರ ವಿತರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲಾಖೆಯವರದ್ದೇ ಯೋಜನೆ ಅಂತ ಹೇಳ್ಕೊಂಡು ತಾಳೆ ಬೆಳೆ ರೈತರು ನಾಟಿ ಮಾಡಬಹುದು. ಅದಕ್ಕೆ ಸಂಬಂಧಪಟ್ಟಂತ ನಾವು ಪೇಪರ್ಸ್ RTC ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಏನು ಫೋಟೋಸ್ ಎಲ್ಲ ನಾವು ಇಲಾಖೆಗೆ ಕೊಡಬೇಕಾಗ್ತದೆ. ಅವರೇ ವರ್ಕೌಟ್ ಹಾಕಿ ಆದ್ಮೇಲೆ ಇಲಾಖೆಯವರೇ ಈ ಕಂಪನಿಯವರಿಗೆ ಈ ರೈತರು ಇದಾರೆ ನೋಡಿ ಅಂತ ಹೇಳಿ ಕಂಪನಿ ಮತ್ತು ಇಲಾಖೆ ಹೊಂದಾಣಿಕೆ ಮಾಡ್ಕೊಂಡು ನಾಟಿ ಮಾಡ್ತಾರೆ ಸರ್. ಒಳ್ಳೆಯದು ಕೃಷ್ಣೇಗೌಡ ಅವರೇ, ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಳ್ಳುವಂತಹ ಒಂದು ಅನುಕೂಲತೆಗಳು ಏನೇನು, ಜೊತೆಗೆ ಈ ಆಯಿಲ್ ಪಾಮ್ ಅಥವಾ ತಾಳೆ ಎಣ್ಣೆ ಇದರ ಒಂದು ಬೆಳೆಯ ಮಹತ್ವ ಏನು, ಈ ಬಗ್ಗೆಯೂ ಕೂಡ ಸಾಕಷ್ಟು ವಿಚಾರವನ್ನು ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು ಸರ್. ಇದುವರೆಗೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಮತ್ತು ತಾಳೆ ಕೃಷಿ ಅಭಿವೃದ್ಧಿ ಈ ಕುರಿತು ಹೊನ್ನೂರ ಅನಂತವಾಡಿಯ ಕೃಷ್ಣಗೌಡ ಅವರೊಡನೆ ಸಂದರ್ಶನ ಕೇಳಿದರು. ಸಂದರ್ಶಕರು ಪಿಶ್ಯಾಮ್ ಪ್ರಸಾದ್. ರೈತರ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಬದಲಾಯಿಸುವ ಸಾಮರ್ಥ್ಯ ಪಾಮ್ ಮರಗಳಿಗೆ ಇವೆ. ಕರ್ನಾಟಕದ ಬಿಳಗಿ ಗ್ರಾಮದಲ್ಲಿ ಈ ಪಾಮ್ ಮರಗಳ ತೂಪು ನೋಡ್ತಾ ಇದ್ದೀರಾ. ಪಾಮ್ ಮರಗಳು ಉತ್ಪಾದಕ ಮರಗಳು, ಇದರಿಂದ ರೈತರಿಗೆ ಆರ್ಥಿಕ ಸಹಾಯ ಆಗುತ್ತದೆ. ಯಾವುದೇ ಸಸ್ಯಜನ್ಯ ಎಣ್ಣೆಗಿಂತ ಈ ಪಾಮ್ ಹಣ್ಣು ಪ್ರತಿ ಎಕರೆಗೆ ಹೆಚ್ಚು ಉತ್ಪಾದನೆ ಕೊಡುತ್ತದೆ. ಈ ಪಾಮ್ ಹಣ್ಣುಗಳು ಬೇರೆ ಸಸ್ಯಜನ್ಯ ಹಣ್ಣುಗಳಿಗಿಂತ 10 ಪಟ್ಟು ಹೆಚ್ಚು ಇಳುವರಿಯನ್ನು ಕೊಡುತ್ತದೆ. ಈ ಬೆಳೆದು ನಿಂತ ಪಾಮ್ ಮರಗಳು 20-25 ಟನ್ ವರ್ಷಕ್ಕೆ ಇಳುವರಿಯನ್ನು ಕೊಡುತ್ತದೆ ಮತ್ತು 30 ವರ್ಷಗಳ ಕಾಲ ಬೆಳೆಯನ್ನು ಕೊಡುತ್ತಲೇ ಇರುತ್ತದೆ. ಇದರಿಂದ ಬೇರೆ ಬೆಳೆಗಿಂತ 10 ಪಟ್ಟು ಹೆಚ್ಚು ಸಂಪಾದನೆ ಮಾಡಬಹುದು. ಅಂತರ ಬೆಳೆ ಬೆಳೆದು ರೈತರು ತಮ್ಮ ಆದಾಯವನ್ನ ದುಪ್ಪಟ್ಟು ಮಾಡುತ್ತಿದ್ದಾರೆ. ಕರ್ನಾಟಕದ ಬೆಳಗಿ ಗ್ರಾಮದ ಬೀರಪ್ಪ ಅನ್ನೋ ರೈತ ಈ ಪಾಮ್ ಮರದ ಆರ್ಥಿಕ ನಿರೀಕ್ಷೆಯಿಂದ ಈ ಪಾಮ್ ಕೃಷಿ ಶುರು ಮಾಡಿದ್ದಾರೆ. ಬೀರಪ್ಪ ಅವರು ತಮ್ಮ ಗ್ರಾಮದಲ್ಲಿ ಪಾಮ್ ಕೃಷಿ ಬಗ್ಗೆ ತಮ್ಮ ಅನಿಸಿಕೆ ಹಂಚಿಕೊಂಡಾಗ ಯಾರೂ ಬೆಂಬಲ ಕೊಡಲಿಲ್ಲ. ಆದರೂ ಕೂಡ ಅವರು ತಮ್ಮ ಚಿಕ್ಕ ಭೂಮಿಯಲ್ಲಿ ಪಾಮ್ ಮೊಳಕೆ ಕೃಷಿ ಶುರು ಮಾಡಿದರು. 9x9x9 ಮೀಟರ್ ತ್ರಿಕೋನ ಅಂತರದಲ್ಲಿ ಪಾಮ್ ಮೊಳಕೆ ಕೃಷಿಯನ್ನ ಅವರು ಕೃಷಿ ಇಲಾಖೆ ಸಹಾಯದ ಮೇಲೆ ಶುರು ಮಾಡಿದರು. ಈ ಜಾಗದ ಸುತ್ತಲೂ ಅವರು ಬೇಲಿ ಹಾಕಿದರು. 3-4 ವರ್ಷಗಳ ನಂತರ ಪಾಮ್ ಹಣ್ಣು ಬಿಡುವುದಕ್ಕೆ ಶುರು ಆದಾಗ ಈರಪ್ಪ ಅಲ್ಲದೆ ಹಳ್ಳಿ ಜನರಿಗೂ ಆಶ್ಚರ್ಯ ಆಯಿತು. ಈ ಬೆಳೆ ನಾನೀಗ 17 ವರ್ಷ ಬೆಳೆಯಕತ್ತಿನಲ್ಲ, ಈ ಬೆಳೆ ಹಚ್ಚುಕಿಂತ ಪೂರ್ವದಲ್ಲೇ ಆಜುಬಾಜು ರೈತರು ನನಗೆ ಸ್ವಲ್ಪ ಯಾಕೋ ನೀವು ಮುಳ್ಳಿನ ಗಿಡ ಹಚ್ಚಬೇಡ, ಇದು ಬಹಳ ನಿಲ್ಗಿದ್ರು ಆಕತ್ತಿ ಲಾಭದಾಯಕ ಕಳಿಸೋದಿಲ್ಲ ಅಂತ ಹೇಳ್ಕೊಂಡು ಹೇಳಿದ್ರು. ಆದ್ರೂ ನನಗೆ ಇಲಾಖೆಯವರು ತೋಟಗಾರಿಕೆ ಇಲಾಖೆಯವರು ಬಂದು ನನಗೆ ಸಲಹೆ ಮೇರೆಗೆ ಇಲ್ಲ ನೀವು ಬೆಳೆದು ನೋಡ್ರಿ ಇದು ಲಾಭಾಲಿಕ ನಮ್ಗೆ ಕೇಳ್ರಿ ಅಂತ ಹೇಳಿ ಚಾಲೆಂಜ್ ಮಾಡಿದ್ರು ಅವರು. ನಾನು ಅವ್ರು ಹೇಳಿದ ಪ್ರಕಾರ ಚಲೋ ಇಳುವರಿ ತೆಗಿಯಕ್ ಪ್ರಯತ್ನ ಮಾಡಿದ್ವಿ. 3 ವರ್ಷದಿಂದ ನನಗೆ ಬೆಳೆ ಸ್ಟಾರ್ಟ್ ಆಯ್ತು ಕಟಾವು ಮಾಡಕ ಹಣ್ಣು. ಆದ್ರೆ ಇವತ್ತಿನ ತರ ನಾನು 15 ದಿವಸಕ್ಕೊಂದು ಕಟಾವು ಮಾಡೋದು ನಿಲ್ಲಿಸಿಲ್ಲ. ಆದ್ರೂ ನನಗೆ ಚಲೋ ಇಳುವರಿ ಬಂದಿತ್ತು. ನನಗೆ ಬಹಳ ಇದು ಕಬ್ಬಿನಕ್ಕಿಂತ ಲಾಭದಾಯಕ ಅನಿಸಿತ್ತು ಅನ್ನೋದ್ರಿಂದ ಇದು ಚಲೋ ಬೆಳೆ ಆಗೈತ್ ನನಗೆ. ಇದು ನನ್ನ ನೋಡಿದ್ರು ಇನ್ನು ಸಾಕಷ್ಟು ಜನನು ಹಚ್ಚಾರ ಈಗ ರೈತರು ಆಜುಬಾಜು ಎಲ್ಲ ಈಗ ನನಗೆ ಬ್ಯಾಳಂದ್ ರೈತರು. ಹೀಗಾಗಿ ನನಗೆ ಇದು ಸ್ವಲ್ಪ ಇಳುವರಿ ಚಲೋ ಬರೋದ್ರಿಂದ ಯಾವ ಬೆಳೆಗೂ ಇದನ್ನ ನನಗೆ ಹೋಲಿಕೆ ಮಾಡಿದ್ರೆ ಚಲೋ ಬಹಳ ಅನಿಸೈತಿ ಇದು ಕಾಳೆ ಬೆಳೆ. ಆದ್ರ ಇಲಾಖೆಯವರು ಕಂಪನಿ ಅವರು ಬಹಳ 15 ಬಂದು ನಮ್ಗೆ ಇದನ್ನ ಸಲಹೆ ಕೊಡ್ತಾರ. ನೀರು ಗೊಬ್ಬರದ್ದು ಬಹಳ ಚಂದ ಮೇಂಟೈನ್ ಮಾಡೋದ್ರಿಂದ ಇದು ನನಗೆ ಇಳುವರಿ ಚಲೋ ಅನಿಸೈತಿ, ಒಳ್ಳೆ ಲಾಭದಾಯಕ ಬೆಳೆ ಅನಿಸೈತಿ. ಹೀಗಾಗಿ ಎಲ್ಲಾ ರೈತರು ಇದನ್ನ ಬೆಳೆಯಕ್ ಏನು ಅಡ್ಡಿ ಇಲ್ಲ ಅಂತ ನನ್ನ ಅಭಿಪ್ರಾಯ. ಈ ತಾಳೆ ಬೆಳೆ ಬಗ್ಗೆ ನಾವು ನೋಡ್ಕೊತ ಬಂದಾಗ ಮಣ್ಣ ಭೂಮಿ ಕೆಡ್ತತ್ ಅಂತ ಹೇಳಿ ಎಲ್ಲಾ ರೈತರೊಳಗ ನಮಗ ಕೆಟ್ಟ ವಿಚಾರ ಇತ್ತು. ಆದ್ರೆ ಇಲ್ಲಿವರೆಗೆ ನಾವು 17 ವರ್ಷದಿಂದ ನೋಡಕತ್ತೀವಲ್ಲ ಈ ಭೂಮಿ ವರ್ಷ ವರ್ಷ ವರ್ಷ ಫಲವತ್ತತೆ ಎತ್ತಕತ್ತಿ. ಅದು ಫಲವತ್ತತೆ ಎತ್ತದಂಗ ಗಿಡಗಳನ್ನು ನಮಗ್ ಚಲೋ ಇಳುವರಿ ಕೊಡಕತ್ತೇವ. ಇದನ್ನ ಎಲ್ಲಾ ರೈತರು ಬೆಳೆಯಕ ಅಡ್ಡಿ ಇಲ್ಲ. ಈಗ ಭೂಮಿ ಕೆಡುದಂತೂ ಯಾವಾಗೂ ಕೆಡಂಗಿಲ್ಲ. ಇದಕ್ಕ ಇಲ್ಲಿ ಎಲ್ಲಿ ಈಗ ನಾವು ಪ್ಲಾಟ್ನೊಳಗ ಅಡ್ಡಾಡ್ತೀವಲ್ಲ ಬೆಡ್ ನೊಳಗ ಅಡ್ಡಾಡ್ದಂಗ ಕತ್ತಿ ಭೂಮಿ ಕೆಡ್ತತ್ ಅನ್ನೋದು ತಪ್ಪ. ರೈತರು ಅದನ್ನ ತಪ್ಪ ಅಂತ ತಿಳ್ಕೊಂಡ ಇದನ್ನ ಬೆಳೆಯಕ ಅಡ್ಡಿ ಇಲ್ಲ. ನ್ಯಾಷನಲ್ ಮಿಷನ್ ಆನ್ ಎಡಿಬಲ್ ಆಯಿಲ್ಸ್ ಆಯಿಲ್ ಬಾಮ್ NMEO OP ಈ ಕಾರ್ಯಕ್ರಮದ ಅಡಿಯಲ್ಲಿ ರೈತರಿಗೆ ಆರ್ಥಿಕ ಹಾಗೂ ತಾಂತ್ರಿಕ ನೆರವನ್ನ ಕೊಡಲಾಗುತ್ತಿದೆ. ಪಾಮ್ ಮರ, ಅಂತರ ಬೆಳೆ, ಹನಿ ನೀರಾವರಿ, ಡೀಸೆಲ್, ವಿದ್ಯುತ್, ಸೌರ ಪಂಪ್ಸೆಟ್, ಕೊಳವೆ ಬಾವಿ, ಕೊಯ್ಲು ಉಪಕರಣಗಳು, ಹಳೆಯ ಮರಗಳನ್ನ ಮತ್ತೆ ನೆಡುವುದು, ಇದಕ್ಕೆಲ್ಲ ರೈತರಿಗೆ ಸಬ್ಸಿಡಿ ಅಂದರೆ ಸಹಾಯಧನ ಕೊಡಲಾಗುತ್ತಿದೆ. ಎರೆಹುಳ ಸಾಗಣೆ ಘಟಕ ಮತ್ತು ಅದರ ಯಂತ್ರೋಪಕರಣಗಳಿಗೆ ಆರ್ಥಿಕ ನೆರವು ನೀಡಲಾಗುತ್ತಿದೆ. ಈ ಕಾರ್ಯಕ್ರಮದ ಅಡಿಯಲ್ಲಿ ರೈತರಿಗೆ 1-5 ಲಕ್ಷ ರೂಪಾಯಿಗಳು ಸಹಾಯಧನವನ್ನು ಕೊಡಲಾಗುತ್ತದೆ. ಭಾರತ ಸರ್ಕಾರ ಎಣ್ಣೆ ತಾಳೆ ಸಸಿಗಳಿಗೆ ₹20,000-29,000 ಪ್ರತಿ ಹೆಕ್ಟರ್ಗೆ ಸಾಧನ ನೀಡಲಾಗುತ್ತದೆ. ಅಂತರ ಬೆಳೆ ಹಾಗೂ ಬೆಳೆ ಕಟಾ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಪ್ರತಿ ಹೆಕ್ಟರ್ಗೆ 42 ಸಹಾಯಧನವನ್ನು ನೀಡಲಾಗುತ್ತದೆ. ಜೊತೆಗೆ ಹನಿ ನೀರಾವರಿ ಅಳವಡಿಕೆಗೂ ಸಹ ಸಹಾಯಧನ ನೀಡಲಾಗುತ್ತದೆ. ಒಟ್ಟು ಪ್ರತಿ ಹೆಕ್ಟರ್ಗೆ 30,000 ಸಹಾಯಧನ ನೀಡಲಾಗುತ್ತದೆ. ಜೊತೆಗೆ ಬೆಳೆ ಕಟಾವು ಯಂತ್ರ ಹಾಗೂ ಟ್ರ್ಯಾಕ್ಟರ್ ಟ್ರಾಲಿಗೂ ಸಹಿತ ಒಂದು ಸಹಾಯಧನ ನೀಡುವಂತಹ ಒಂದು ಯೋಜನೆ ಈ ಒಂದು ತಾಳೆ ಬೆಳೆ ಯೋಜನೆಯಲ್ಲಿದೆ. ಈರಪ್ಪ ಅವರು NMEO OP ಬೆಂಬಲದಿಂದ ಇನ್ನೂ ಹೆಚ್ಚಿನ ಭೂಮಿಯಲ್ಲಿ ಪಾಮ್ ಮರಗಳ ಬೆಳೆಸುವ ಆಲೋಚನೆ ಮಾಡಿದ್ದಾರೆ. ಪಾಮ್ ಕೃಷಿ ನಮ್ಮ ದೇಶದ ರೈತರಿಗೆ ಒಂದು ವರವಾಗಿದೆ. ರೈತರು ಆರ್ಥಿಕ ಸ್ವಾವಲಂಬನೆ ಮತ್ತು ಸಮೃದ್ಧಿಯನ್ನು ಪಾಮ್ ಕೃಷಿಗಾರಿಕೆಯಿಂದ ಪಡೆಯಬಹುದು. ಈಗ ಜನಪದ ಸಂಗೀತ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ಸ್ಟಾಪ್. ಎಲ್ಐಸಿಯ ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲಿದೆ ಆದರೆ ಬೆನಿಫಿಟ್ ಗಳಲ್ಲ. ಎಲ್ಐಸಿ ಪ್ರತಿ ಕ್ಷಣವೂ ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಇನ್ನೊಂದು ಕಾರ್ಯಕ್ರಮ ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ, ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ. ನಮ್ಮ ದೂರವಾಣಿ ಸಂಖ್ಯೆಗಳು 2219902, ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ. ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ. ರೈತ ಬಾಂಧವರೇ, ಕಿಸಾನ್ ಡ್ರೋನ್ ಬಳಸಿ ಕೇವಲ 10 ನಿಮಿಷದಲ್ಲಿ 1 ಎಕರೆ ಭೂಮಿಗೆ ರಸಗೊಬ್ಬರ ಸಿಂಪಡಿಸಬಹುದು. ಅದು ಕೇವಲ 10 ಲೀಟರ್ ನೀರಿನಲ್ಲಿ, ಹೆಚ್ಚು ದಕ್ಷತೆಯಿಂದ. ಇಂದಿನ ಜನಪದ ಸಂಗೀತದಲ್ಲಿ ಕಣಪಿ ಮಾವುಗೌಡ ಮತ್ತು ಸಂಗಡವರಿಂದ ಹಾಲಕ್ಕಿ ಸಂಪ್ರದಾಯದ ಹಾಡುಗಳನ್ನು ಕೇಳುವರಿ. ಮಳೆಗಾಲದ ಮಳೆ ಒಯ್ದೆ ಬೆಟ್ಟಕ್ಕೆ ಬೇರೊಡ್ದಾವೋ, ಕೊಳ್ಳೆಲೆ ಜೋತುರುವೆ ನರಿದಾವೋ. ಮಳೆಗಾಲ ಮಳೆ ಬೆಟ್ಟಕ್ಕೆ ಬೇರೊಡ್ದಾವೋ, ಕೊಳ್ಳೆಲೆ ಜೋತುರುವೆ ನರಿದಾವೋ. ಕೊಳ್ಳೆ ಜೋತುರುವೆ ನರದಾವೋ, ಲಪ್ಪಲೆ ಕೇಳೋ ಮಗ ಒಬ್ಬೆ ಮದೋವಿಗೆ ನರಿದ. ತುರುವೆ ನರಿದಾವೆ, ಲಪ್ಪಲೆ ಕೇಳೋ ಮಗುವಟ್ಟೆ ಮದುವಿಗೆ ನರಿದಾನೋ. ಮಗುವಟ್ಟು ಮದುವಿಗೆ ನರದಾನೋ, ಲಪ್ಪಲೆ ಕೇಳೋ ಮಾಡೋಬೇಕೋ ಮಗನ ಮದುವಿಯೋ. ಮಗುವಟ್ಟು ಮದುವಿಗೆ ನರದಾನೋ, ಲಪ್ಪಲೆ ಕೇಳೋ ಮಾಡೋಬೇಕೋ ಮಗನ ಮದುವಿ. ಮದುವೆ ಮಾಡೋಕೆ ಅಂಗೆಲೆ ಮಾಡಲು ಲಪ್ಪ ಗುಡಿಯಲೆ ಚೋತಲ ಬಳಗ. ಅಂಗೆಲೆ ಮಾಡಲು ಲಪ್ಪ ಗುಡಿಯಲು ಚೋತಲ ಬಳಗಾವೋ. ಗುಡಿಯ ಚುತ್ತಲ ಬಳಗಾವೋ, ಲಪ್ಪಲೆ ಕೇಳೋ ಹಂಗೆ ಮಾಡೆ ಮದುವೆ ಮಾಡ ಬೇಕೋ. ಗುಡೆ ಚುತೆ ಬಳಗಾದಾರ ಗೋಟಾಡಕೆ ತಂದೆ ಎಲ್ಲರಿಗೋ ಮಾಡೋಬೇಕೋ ಮಗನ ಮದುವಿಯೋ. ಗುಡೆ ಚುತೆ ಬಳಗಾದಾರ ಗೋಟಾಡಕೆ ತಂದೆ ಎಲ್ಲರಿಗೋ ಮಾಡೋಬೇಕೋ ಮಗನ ಮದುವಿ. ಗೋ ಮಾಡೋಬೇಕು ಮಗನ ಮದುವಿಯೋ. ಮಾಡೋಬೇಕು ಮಗನ ಮದುವೆ, ಲಪ್ಪಲೆ ಕೇಳೋ ನೋಡೋಬೇಕು ಮಗನ ಲರೋತಿಯೋ. ಮಾಡೋಬೇಕು ಮಗನ ಮದುವೆ, ಲಪ್ಪಲೆ ಕೇಳೋ ನೋಡೋಬೇಕು ಮಗನ ಲರೋತಿಯೋ. ಒಂದೇ ಮಾನಡಕೆ ತಡದಾನೋ ನಿನ್ನಲೇ ಲಪ್ಪ, ಒಂದೇ ಕಟ್ಟಲೆಯ ತಡಿದಾನೋ. ಒಂದೇ ಮಾನಡಕೆ ತಡದಾನೋ ನಿನ್ನಲೇ ಲಪ್ಪ, ಒಂದೇ ಕಟ್ಟಲೆಯ ತಡಿದಾನೋ. ಒಂದೇ ಕಟ್ಟಲೆಯ ತಡದಾನೋ ನಿನ್ನಲೇ ಲಪ್ಪ, ಗುಡಿಯಲೆ ಚೋತೆಲ್ಲ ನಡೆದಾನೋ. ತಡ್ದಾನು ನಿನ್ನಲೇ ಲಪ್ಪ, ಗುಡಿಯಲೆ ಚೋತ್ಯಲ ನಡೀದಾನೋ. ಗುಡಿಯ ಚುತ್ತಲ್ಲ ನಡೆದಾನು ನಿನ್ನಲೇ ಲಪ್ಪ, ಬಂದು ಬಳಗ ಕೇಳೆ ಕೊಡೋವಾನೋ. ಬರ್ಲ ನಡೆದಾನು ನಿನ್ನಲೇಲಪ್ಪ ಬಂದು ಬಳಗ ಕೈಯಿಳೆ ಕೊಡುವಾನೋ ಬಂದು ಬಳಗ ಕೀಳೇ ಕೊಡುವಾನು ನಿನ್ನಲೇಲಪ್ಪ ಕೂಡು ಕೊಟ್ಟಮ ಕೀಳೇ ಕೊಡುವಾನೋ ಕೊಡುವಾನು ನಿನ್ನಲೇಲಪ್ಪ ಬಂದು ಬಳಗ ಕೈಯಿಳೆ ಕೊಡುವಾನೋ ಕೊಡು ಕುಟಾಂ ಕೇಳೇ ಕೊಡವಾನು ನಿನ್ನಲೇಲಪ್ಪ ನಾಳೆಗೆ ನಮ್ಮ ಮನೆಯಾಲ ಮದೋವೇ ಕೊಡುವಾನು ನಿನ್ನಲೇಲಪ್ಪ ನಾಳೆಗೆ ನಮ್ಮ ಮನೆಯಾಲ ಮದೋವಿಯೋ ಒತ್ತಾರರೆ ಮೊನ್ನೆ ಎದ್ದಾನು ನಮ್ಮಲೇ ತಮ್ಮ ಲಣ್ಣಾಡೋಕೆ ಕೊನೆಯ ತಡೆದಾನು ಒತ್ತಾರರೆ ಮೊನ್ನೆ ಯದ್ದನು ನಮಲೆ ತಮ್ಮ ಲೊಣ್ಣಡುತ್ತೆ ಕೊನೆಯ ತಡಿದಾನೋ ನಡುಕೆ ಕೊನೆಯ ತಡೆದಾನು ನಮ್ಮಲೆ ತಮ್ಮ ಒಂದೆಲೆ ಕಟ್ಟೆಲೆಯ ತಡಿದಾನೋ ನಡುಕೆ ಕೊನೆಯ ತಡೆದಾನು ನಮ್ಮಲೆ ತಮ್ಮ ಒಂದೆಲೆ ಕಟ್ಟೆಲೆಯ ತಡಿದಾನೋ ಒಂದೇ ಕಟ್ಟೆಲೆಯ ತಡೆದಾನು ನಮ್ಮಲೆ ತಮ್ಮ ಲಕ್ಕನೋರ ಮನೆಗೆ ನಡೆದಾನೋ ತಡೆದಾನು ನಮ್ಮಲೆ ತಮ್ಮ ಲಕ್ಕನೋರ ಮನೆಗೆ ನಡೆದಾನೋ ಲಕ್ಕನೋರ ಮನೆಗೆ ನಡೆದಾನು ನಮ್ಮಲೆ ತಮ್ಮ ಲಕ್ಕನೋರ ಮನೆಯಾಲ ಕುಳೋತಾನೋ ಮನೆಗೆ ನಡೆದಾನು ನಮ್ಮಲೆ ತಮ್ಮ ಲಕ್ಕನ ಮನೆಯಲ್ಲೇ